ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हा? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी पहली वाली बात कहाँ परम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ತರಬೇತಿ ಮತ್ತು ನರ್ಸರಿ ನಿರ್ವಹಣೆ ಸಿದ್ದಾಪುರ ಹೊಸೂರು ತೋಟಗಾರಿಕೆ ತರಬೇತಿ ಕೇಂದ್ರದ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀರಾಮ್ ನರಸಿಂಹ ಹೆಗಡೆ ಅವರೊಡನೆ ಸಂದರ್ಶನ ಶ್ರೀರಾಮ್ ಹೆಗಡೆಯವರೇ ನಮಸ್ಕಾರ ನಮಸ್ಕಾರ ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಉತ್ತಮವಾದಂತಹ ಒಂದು ಉತ್ಪಾದನೆಯನ್ನ ಪಡಿಬೇಕು ಗುಣಮಟ್ಟದ ಒಂದು ಉತ್ಪಾದಕತೆಯನ್ನ ಪಡಿಬೇಕು ಅಂತಂದ್ರೆ ಈ ತರಬೇತಿ ಎನ್ನುವಂತಹದ್ದು ಎಷ್ಟು ಮಟ್ಟಿಗೆ ಅಗತ್ಯ ಇದೆ ತೋಟಗಾರಿಕೆಯಲ್ಲಿ ತರಬೇತಿ ಅವಶ್ಯಕತೆ ಇದೆ ನಾವಿಲ್ಲಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೊಸೂರು ತೋಟಗಾರಿಕೆ ತರಬೇತಿ ಕೇಂದ್ರ ಸಿದ್ದಾಪುರ ಇಲ್ಲಿ 10 ತಿಂಗಳ ತರಬೇತಿಯನ್ನು ಕೊಡ್ತೇವೆ ಉಚಿತ ವಸತಿ ಸಹಿತ ತರಬೇತಿ ಇರ್ತದೆ ಇಲ್ಲಿ ನಾವು ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಸಿ ಮಾಡೋದಿರ್ಬೋದು ನರ್ಸರಿ ನಿರ್ವಹಣೆ ಮತ್ತು ಹೊಸ ತೋಟ ಮಾಡಲಿಕ್ಕೆ ಗೊಬ್ಬರ ನಿರ್ವಹಣೆ ಸಾವಯವ ಕೃಷಿ ಜೇನು ಕೃಷಿ ಇತರ ಉಪಕಸಬುಗಳನ್ನು ಸೇರಿ ಅವರಿಗೆ ರೈತರ ಮಕ್ಕಳಿಗೆ ತರಬೇತಿಯನ್ನು ನೀಡ್ತೇವೆ ಆ ರೀತಿ ತರಬೇತಿ ಇಲ್ಲಿ ಇದೆ ಒಟ್ಟು ಕರ್ನಾಟಕ ರಾಜ್ಯದ 11 ತರಬೇತಿ ಕೇಂದ್ರಗಳಲ್ಲಿ ಇದು ಒಂದು ಇದು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾಗಿದೆ ಒಟ್ಟು ಇಲ್ಲಿ ಪ್ರತಿ ವರ್ಷ 35 ಜನ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಶಿವಮೊಗ್ಗ ಜಿಲ್ಲೆ 18 ಜನ ವಿದ್ಯಾರ್ಥಿ ಹಾಗೂ ಉತ್ತರ ಕನ್ನಡ 17 ಜನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿ ತರಬೇತಿ ನಡೀತದೆ ಈಗ SSLC ಆದವರಿಗೆ ಈ ತರಬೇತಿಯನ್ನು ನೀವು ನೀಡಲಾಗ್ತದೆ ಅಂತ ಹೇಳಿದ್ರಿ ಆ ವರ್ಷದ ಯಾವ ಸಮಯದಿಂದ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇದು ಮಾನದಂಡ ಏನು ಅಂದ್ರೆ ರೈತರ ಮಕ್ಕಳಾಗಿರ್ಬೇಕು ಅಂದ್ರೆ ಅವರ ತಂದೆ ತಾಯಿ ಅಥವಾ ಪೋಷಕರ ಹೆಸರಲ್ಲಿ ಜಮೀನು ಇರಬೇಕು ಮತ್ತೆ SSLC ಪಾಸ್ ಆಗಿರ್ಬೇಕು ಇವರು 18 ರಿಂದ 30 ವರ್ಷ ವಯಸ್ಸಾಗಿರ್ಬೇಕು ಇವರು ಮಾನದಂಡ ಅಂದ್ರೆ SSLC ಪಾಸ್ ಆಗಿರ್ಬೇಕು ಮತ್ತೆ ಆಸಕ್ತಿ ಇರಬೇಕು ಸ್ವಂತ ತೋಟ ಅಭಿವೃದ್ಧಿ ಮಾಡ್ಲಿಕ್ಕೆ ಆಸಕ್ತಿ ಇರಬೇಕು ಈಗ ಈ ತರಬೇತಿಯ ಅವಧಿಯಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡಲಾಗ್ತದೆ ಅಂತ ಹೇಳಿದ್ರಿ ಅದು ಜೇನು ಕೃಷಿ ಇರಬಹುದು ಅಥವಾ ಕಸಿ ಕಟ್ಟುವಂತಹದ್ದಿರಬಹುದು ಕಾಂಪೋಸ್ಟ್ ಮಾಡುವಂತಹದ್ದಿರಬಹುದು ನೀರಾವರಿ ವ್ಯವಸ್ಥೆ ಇರಬಹುದು ಇವುಗಳಿಗೆಲ್ಲ ಆ ಒಂದು ಪಠ್ಯಕ್ರಮ ಅಂತ ಹೇಗಿರ್ತದೆ ಇದು ಪಠ್ಯಕ್ರಮ ಅಂತೇಳಿ ನಮ್ಮ ತೋಟಗಾರಿಕಾ ನಿರ್ದೇಶನಾಲಯ ಲಾಲ್ಬಾಗ್ ಬೆಂಗಳೂರಿಂದನೇ ಒಂದು ಕೈಪಿಡಿ ಇದೆ ಅದರ ಪ್ರಕಾರ ಅದು ಎಲ್ಲವನ್ನು ಒಳಗೊಂಡಿದೆ ಹೇಗೆ ಈಗ BSc ಡಿಗ್ರಿ ಇರ್ಬೋದು ಅಥವಾ ಡಿಪ್ಲೊಮಾ ಇರ್ಬೋದು ಅದರಲ್ಲಿ ಯಾವೆಲ್ಲ ವಿಷಯ ಇದೆ ತೋಟಗಾರಿಕೆ ವಿಷಯಗಳನ್ನು ಅದನ್ನ ಸಂಕ್ಷಿಪ್ತವಾಗಿ ಪ್ರಾಯೋಗಿಕವಾಗಿ ರೈತರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಸಂಕ್ಷಿಪ್ತವಾಗಿ ಇಲ್ಲಿ ಒಂದು ಸಿಲೆಬಸ್ ಇದೆ ಅದೇ ಪ್ರಕಾರ ನಾವು ಅವರಿಗೆ ಪಾಠವನ್ನು ಮಾಡ್ತೇವೆ ಇಲ್ಲಿ ಹೆಚ್ಚಾಗಿ ಪ್ರಾಯೋಗಿಕವಾಗಿ ಒಂದು ತೋರಿಸುವಂತಹ ಡೆಮೋನ್ಸ್ಟ್ರೇಷನ್ ಆ ಥರದ್ದು ಹೆಚ್ಚಾಗಿ ಇರ್ತದೆ ಈಗ 10 ತಿಂಗಳ ಅವಧಿಯಲ್ಲಿ ಅವರು ಪ್ರಾಯೋಗಿಕವಾಗಿ ಎಲ್ಲವನ್ನು ಕೂಡ ಮಾಡಿ ನೋಡಬಹುದು ಹಾ ಹೌದೌದು ತೋಟಗಾರಿಕೆಗೆ ಸಂಬಂಧಪಟ್ಟಾಗೆ ಕಸಿ ಇರ್ಬೋದು ಮತ್ತೆ ನರ್ಸರಿ ನಿರ್ವಹಣೆ ಇರ್ಬೋದು ಸಾವಯವ ಕೃಷಿ ಇರ್ಬೋದು ಎರೆಹುಳು ಗೊಬ್ಬರ ತಯಾರಿಕೆ ಈ ತರ ವಿವಿಧ ಚಟುವಟಿಕೆಗಳನ್ನ ಇಲ್ಲಿ ಪ್ರಾಯೋಗಿಕವಾಗಿ ತಿಳಿಬಹುದು ಅಂದ್ರೆ ಈಗ ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ವಸತಿಯಲ್ಲಿ ಇರಬೇಕು ಅಥವಾ ಹೊರಗಿಂದಲೂ ಕೂಡ ಬಂದು ಹೋಗ್ಬೋದು ಅಲ್ಲಿ ಈಗ ವಸತಿ ನಿಲಯಲ್ಲಿ ಉಳಿಯುವುದು ಕಡ್ಡಾಯ ಇರ್ತದೆ ಇಲ್ಲಿ 10 ತಿಂಗಳು ಇಲ್ಲಿ ಉಚಿತವಾಗಿ ಇರ್ತದೆ ಇಲ್ಲಿ ವಸತಿ ಇವರಿಗೆ ಶಿಷ್ಯವೇತನವನ್ನು ಸಹ ನೀಡ್ತೇವೆ ತಿಂಗಳಿಗೆ 1,700 ರೂಪಾಯಿ ಶಿಷ್ಯವೇತನವನ್ನು ಸರ್ಕಾರದ ವತಿಯಿಂದ ಬರ್ತದೆ ಅವರಿಗೆ ಊಟ ಮತ್ತು ಇತರೆ ಖರ್ಚನ್ನು ನೋಡ್ಲಿಕ್ಕೆ ಹೇಳಿ ಇಲ್ಲಿ ಉಳಿದಿದ್ದಕ್ಕಾಗಿ ಶಿಷ್ಯವೇತನ ಅಂತೇಳಿ ಸಿಗ್ತದೆ ಇದು ಪ್ರತಿ ವರ್ಷ May 1 ರಿಂದ February 28 ಹತ್ತು ತಿಂಗಳ ಅವಧಿವರೆಗೆ ಇರ್ತದೆ ಈ ವರ್ಷ ಒಂದು ಚುನಾವಣೆ ಸಂದರ್ಭ ಇರೋದ್ರಿಂದ 1 ತಿಂಗಳು ಪೋಸ್ಟ್ಪೋನ್ ಆಗಿದೆ. ಅಂದರೆ ಈಗ ಜೂನ್ 1 ನೆಕ್ಸ್ಟ್ ಮಾರ್ಚ್ 31 ಈ ತರಬೇತಿ 10 ತರಬೇತಿ ಇದೆ. ಈಗಾಗಲೇ ನಾವು ಅರ್ಜಿಯನ್ನು ಹಾಕಲಿಕ್ಕೆ ನೋಟಿಫಿಕೇಶನ್ ಸಹ ಮಾಡಿದ್ದೇವೆ. ಇದೇ 25 May 25 ಅದರ ಇಂಟರ್ವ್ಯೂ ಇದೆ. ಅಂದರೆ ತರಬೇತಿ ಇವ್ರನ್ನ ನಾವು ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಈ ತಿಂಗಳ 22 ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಜನರ ಪ್ರತಿಕ್ರಿಯೆ ಹೇಗಿದೆ? ಜನರು ಬರ್ತಾ ಇದ್ದಾರಾ? ಜನ ಬರ್ತಾ ಇದ್ದಾರೆ. ಈಗ ಹೇಗಂದರೆ ಕೆಲವೊಬ್ಬರು SLC ಮುಗಿಸಿ ಮನೆಯಲ್ಲಿರ್ತಾರೆ ರೈತರ ಮಕ್ಕಳು, ಅವರಿಗೆ ಹೆಚ್ಚಿನ ವಿದ್ಯಾವಕಾಶ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಫೈನಾನ್ಷಿಯಲ್ ಬರ್ಡನ್ ಇರ್ತದೆ. ಆ ಥರ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ತುಂಬ ಒಂದು ಖುಷಿಯಲ್ಲಿ ತರಬೇತಿಯನ್ನು ಪಡೆದು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಈಗ ತರಬೇತಿಯ ಅವಧಿಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ತರಬೇತಿ ನೀಡ್ತಾ ಇದ್ದೀರಿ ಅಂತ ಹೇಳಿರಿ. ಒಂದು ಸಾರಿ ತರಬೇತಿ ಪಡೆದ ನಂತರ ಅವರ ಮುಂದಿನ ಭವಿಷ್ಯ ಹೇಗೆ ರೂಪಿಸಿಕೊಳ್ಬೇಕು? ಅವರು ಇಲ್ಲಿ ಹೆಚ್ಚಿನದಾಗಿ ಇಲ್ಲಿ ತರಬೇತಿ ಮುಗಿಸಿದವರು ಸ್ವಂತ ಜಮೀನಿನಲ್ಲೇ ಅಭಿವೃದ್ಧಿ ಮಾಡಿದ್ದಾರೆ, ಕೆಲವೊಂದು ತೋಟವನ್ನು ಅವರೇ ಸಹ ಮಾಡಿದ್ದಾರೆ, ಮತ್ತು ಎಂಟರ್ಪ್ರಿನರ್ ಸಹ ಆಗಿ ಸಹ ಮಾಡಿದ್ದಾರೆ. ಕೆಲವೊಬ್ಬರು ಜೇನು ಕೃಷಿಯಲ್ಲಿ ಸಹ ಒಳ್ಳೆ ರೀತಿಯಲ್ಲಿದ್ದಾರೆ, ಜೇನು ಪೆಟ್ಟಿಗೆ ಮಾಡೋದಿರ್ಬೋದು. ಕೆಲವೊಬ್ಬರು ಈಗ ಗೊಬ್ಬರ ಮತ್ತು ಇದರ ಕಂಪನಿಯಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ. ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿ ಅಂಗಡಿಯನ್ನು ಸಹ ಕೆಲವೊಬ್ಬರು ಮಾಡಿ ಅದರಲ್ಲೂ ಸಹ ಯಶಸ್ಸು ಕಂಡಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯ ಅವಕಾಶ ಇದೆ. ಕೆಲವೊಬ್ಬರು ಹನಿ ನೀರಾವರಿ ಅಳವಡಿಕೆಯನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಎಂಟರ್ಪ್ರಿನರ್ ಆಗಿ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಈಗ ಸ್ವಉದ್ಯೋಗ ಪಡಿಬಲಿಕ್ಕೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅರ್ಜಿ ಹಾಕೊಳ್ತಾರೆ ಸಾಲ ಬೇಕು ಅಂತ ಹೇಳಿ, ಅಂಥವರಿಗೆ ಈ ತರಬೇತಿ ನೀಡುವಂಥದ್ದು ಅಥವಾ ತರಬೇತಿ ಪಡೆದವರಿಗೆ ಪ್ರಾಶಸ್ತ್ಯದ ಮೇಲೆ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆಯಾ? ಆ ರೀತಿ ಇಲ್ಲಿ ತರಬೇತಿ ಪಡೆದವರಿಗೆ ಸಾಲದ್ದು ಇನ್ನೂ ಆ ರೀತಿ ಏನು ಕ್ರಮ ಇಲ್ಲ. ಅವ್ರ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಒಂದು ಸ್ವಉದ್ಯೋಗ ಮಾಡುವುದಿದ್ದರೆ, ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಈಗ ಏನು ಒಂದು ಸ್ಕೀಮ್ ಇದೆ, ಅದು ಇಡೀ ದೇಶದಾದ್ಯಂತ ಇದೆ. ಈ ತರಬೇತಿ ಪಡೆದವರಿಗೆ ಅಂತಲ್ಲ, ಯಾರೇ ಆಸಕ್ತಿ ಇರುವ ಯಾವುದೇ ರೈತರು ಸಹ ಇದರಲ್ಲಿ ಮಾಡ್ಬೋದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ಬೇರೆ ಬೇರೆ ಜಿಲ್ಲೆಗೆ ಒಂದೊಂದು ಉತ್ಪನ್ನ ಇದೆ, ಅದರ ಬಗ್ಗೆ ಪ್ರೊಸೆಸಿಂಗ್ ಏನಾದ್ರು ಮಾಡೋದಿದ್ರೆ ಅದಕ್ಕೆ ಖಂಡಿತ ಸಹಾಯಧನ ಸಿಗ್ತದೆ. ಸರಿ, ಈಗ ನರ್ಸರಿಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿರಿ, ಬೇರೆ ಬೇರೆ ರೀತಿಯ ಗಿಡಗಳನ್ನು ಅಭಿವೃದ್ಧಿ ಪಡಿಸಬಹುದು ಅಂತ. ಈ ತರಬೇತಿ ಕೇಂದ್ರದಲ್ಲಿ ಯಾವ ರೀತಿ ನರ್ಸರಿಯನ್ನು ಅಭಿವೃದ್ಧಿ ಪಡಿಸಲಾಗಿದೆ, ಒಂದು ತಾಯಿ ಮರಗಳ ಅಥವಾ ತಾಯಿ ಗಿಡಗಳ ಆಯ್ಕೆಯನ್ನು ಯಾವ ರೀತಿ ಮಾಡಲಾಗ್ತದೆ ಮತ್ತು ಅದರ ಒಂದು ಮಾನದಂಡ ಏನು? ಈಗ ನಮ್ಮಲ್ಲಿ ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಿಕೆ, ಕಾಳುಮೆಣಸು, ಗೋಡಂಬಿ, ಮಾವು, ದಾಲ್ಚಿನ್ನಿ, ಕಸಿ ಕಾಳುಮೆಣಸು ಈ ಥರದ ಒಂದು ಸಸಿ ಮತ್ತು ಕಸಿಯನ್ನು ಇಲ್ಲಿ ತಯಾರು ಮಾಡ್ತಿದ್ದೇವೆ. ಈಗ ತೆಂಗು, ಅಡಿಕೆ ಮತ್ತು ಕಾಳುಮೆಣಸಿಗೆ ಬರೋದಾದರೆ ತೋಟಪಟ್ಟಿ ಪ್ಲ್ಯಾಂಟೇಷನ್ ಬೆಳೆಗಳು, ಇದನ್ನು ನೇರವಾಗಿ ನಾವು ತಾಯಿ ಮರದಿಂದ ಆಯ್ಕೆ ಮಾಡಿ ನೆಡ್ತಾ ಇದ್ದೇವೆ. ಈಗ ತೆಂಗು ಮತ್ತು ಅಡಿಕೆ ಆದರೆ ಬೀಜದಿಂದ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಉತ್ತಮ ತಾಯಿ ತೋಟ ನಿರ್ವಹಣೆ ಅಂದರೆ ದೃಢೀಕೃತವಾದ ಒಂದು ತಾಯಿ ತೋಟದಿಂದ ನಾವು ಆಯ್ಕೆ ಮಾಡಿ ಬೀಜವನ್ನು ನಾವು ನಮ್ಮಲ್ಲಿಯೇ ಇಲ್ಲಿ ನರ್ಸರಿಯಲ್ಲಿ ಅದನ್ನ ಬೆಳೆಸುವಂಥ ಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಕಾಳುಮೆಣಸನ್ನು ಸಹ ಉತ್ತಮ ತೋಟದಿಂದ, ರೋಗರಹಿತವಾದ ತೋಟದಿಂದ ಕಡ್ಡಿಗಳನ್ನು ತಂದು ಅದನ್ನ ಕಟಿಂಗ್ಸ್ ರೂಪದಲ್ಲಿ ಇಲ್ಲಿ ನರ್ಸರಿ ಬ್ಯಾಗ್ಗಳಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಹಣ್ಣಿನ ಬೆಳೆಗಳಿರ್ಬೋದು ಅಂದರೆ ಈಗ ಗೇರು ಮತ್ತು ಮಾವು, ಹಲಸು ಈ ಥರದ್ದಲ್ಲಿ ಏನಂದರೆ ಕಸಿ ಮಾಡ್ತೇವೆ. ಫಸ್ಟಿಗೆ ನಾವು ಓಟೆಯನ್ನು ಅಥವಾ ಬೀಜವನ್ನು ಹಾಕ್ಕೊಂಡು ಅದು 3-4 ಆದಮೇಲೆ ಉತ್ತಮ ಸಯಾನ ಅದನ್ನ ನಾವು ಉತ್ತಮ ತೋಟಗಳಿಂದ ನಾವು ಸಂಗ್ರಹಣೆ ಮಾಡಿ ಬೇರೆ ಬೇರೆ ಜಾತಿಯನ್ನು ಅದನ್ನ ನಾವು ಕಸಿ ಮಾಡಿ ಅದನ್ನ ಒಂದು 6 ನಿರ್ವಹಣೆ ಮಾಡಿ ನಂತರದಲ್ಲಿ ಇಲ್ಲಿ ಮಾರಾಟಕ್ಕೆ ಇದು ಸಿದ್ಧವಾಗ್ತದೆ. ಈಗ ನಾವು ನರ್ಸರಿ ಮಾಡಲಿಕ್ಕೆ ಕಸಿ ಮತ್ತೆ ಮಾಡಲಿಕ್ಕೆ ಏನಂದರೆ ಪಾಲಿಹೌಸ್ ಬೇಕಾಗ್ತದೆ. ಯಾಕಂದರೆ ಇಲ್ಲಿ ಏನಿದೆ ಆರ್ದ್ರತೆ ಪ್ರಮಾಣ ಜಾಸ್ತಿ ಬೇಕು ಯಾವುದಕ್ಕೆ ಗ್ರಾಫ್ಟ್ ಸಕ್ಸಸ್ ಆಗಲಿಕ್ಕೆ, ಅದಕ್ಕೆ ಉಷ್ಣತೆ ಮತ್ತು ತೇವಾಂಶ, ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿದ್ದರೆ ಅದು ಬೇಗ ಒಂದು ಕಸಿ ಸಕ್ಸಸ್ ಆಗೋದು ಚಾನ್ಸ್ ಇರ್ತದೆ. ಹಾಗಾಗಿ ಕಸಿ ಮಾಡಲಿಕ್ಕೆ ನಾವೇನು ಇಲ್ಲಿ ಪಾಲಿಹೌಸ್ ಮತ್ತು ನೆರಳು ಮನೆ ಎಲ್ಲ ಇದೆ ಅದೆಲ್ಲ ಅವಶ್ಯಕತೆ ಇರ್ತದೆ. ಈ ಬೀಜದಿಂದ ತಯಾರಿಸುವಂಥ ಗಿಡ ಇರ್ಬೋದು, ಅಡಿಕೆ ಮತ್ತು ತೆಂಗು ಈ ಥರದಕ್ಕೆ ಏನು ವಿಶೇಷವಾದ ಒಂದು ನಿಗಾ ಬೇಕಾಗಿರುವುದಿಲ್ಲ. ಆದರೆ ಕಸಿ ಗಿಡಗಳು ಮಾಡಲಿಕ್ಕೆ ಹೆಚ್ಚಿನ ಒಂದು ನಿಗಾ ಬೇಕಾಗ್ತದೆ. ಅಂದರೆ ಈಗ ಬೇರು ಗಿಡವಾಗಿ ನೀವು ಹಲಸಾಗ್ಬೋದು ಅಥವಾ ಮಾವು ಆಗ್ಬೋದು, ಓಟೆ ಗಿಡಗಳಂತ ಹೇಳ್ತೀವಿ, ಇವುಗಳನ್ನು ಕೂಡ ನೀವು ಮೊದಲೇ ಹಾಕ್ಕೊಂಡು ಸಿದ್ಧ ಮಾಡಿ ಇಟ್ಕೊಂಡಿರ್ತೀರಿ, ಈ ಕಸಿ ಮಾಡುವಂಥ ವಿಧಾನ ಅಥವಾ ಅದರ ಯಶಸ್ಸಿನ ಪ್ರಮಾಣ ಹೇಗೆ ಅಂತ? ಈಗ ಯಶಸ್ಸಿನ ಪ್ರಮಾಣ ಈಗ ಮಾವಿನಲ್ಲಿ ಆದರೆ ಒಂದು 80-90% ವರೆಗೂ ಅದು ಸಕ್ಸಸ್ ಬರ್ತದೆ. ಅದು ನಾವು ಕಸಿ ಮಾಡುವ ಒಂದು ಸಮಯ ಮತ್ತು ಅದರ ಆಯ್ಕೆ ಮಾಡುವ ಸಯಾನ ಅದು ಬಹಳ ಮುಖ್ಯ ಆಗಿರ್ತದೆ. ಈಗ ನಾವು ಓಟೆಯನ್ನು ಹಾಕಿ ಅದು ಓಟೆ ಚಿಗುರು ಬಂದ ತಕ್ಷಣನೇ ನಾವು ಓಟೆ ಕಸಿ ಅಂತೇಳಿ ಮಾಡ್ಬೋದು. 1-2-3 ಒಳಗಡೆ ಅದು ಮಾಡಿದರೆ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಅದು ಇಲ್ಲ ಅಂದರೆ ನಾವೇನು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ, ಅಂದರೆ ಅದು 1 ಒಳಗೆ ಒಂದು 6-7 ಒಳಗಡೆ ನಾವು ಓಟೆಯಿಂದ ಗಿಡ ಬಂದಿರ್ತದೆ ರೂಟ್ ಸ್ಟಾಕು, ಅದಕ್ಕೆ ನಾವು ಕಸಿಯನ್ನು ಮಾಡಿದಲ್ಲಿ ಬೇಗ ಒಂದು ರಿಕವರಿ ಬೇಗ ಆಗಿರ್ತದೆ. ಹೆಚ್ಚಿನ ಒಂದು 85% ವರೆಗೂ ಇಲ್ಲಿ ಗ್ರಾಫ್ಟ್ ಸಕ್ಸಸ್ ಬರ್ತಾ ಇದೆ. ಇಲ್ಲಿ ತಾಯಿ ಮರಗಳ ಒಂದು ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಈಗ ಬೇರೆ ಬೇರೆ, ಈಗ ಮಾವಿನಲ್ಲಿ ಬೇರೆ ಬೇರೆ ತಳಿಗಳಿವೆ, ಅಲ್ಲ ಮಲ್ಲಿಕ ಆಗ್ಬೋದು ಅಥವಾ ಆಪೂಸ್ ಆಗ್ಬೋದು ಅಥವಾ ಅಪೇಮಿಡಿ ಆಗ್ಬೋದು, ಇಂಥ ತಳಿಗಳನ್ನು ಕೂಡ ನೀವು ಸಂಗ್ರಹ ಮಾಡಿ ಇಟ್ಕೊಂಡಿದ್ರಿ, ಅವುಗಳ ಪೇರೆಂಟ್ ಅಥವಾ ತಾಯಿ ಗಿಡಗಳು ಕೂಡ ಇವೆ, ಇವುಗಳ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಈಗ ನಮ್ಮಲ್ಲಿ ಮಲ್ಲಿಕ ಇರ್ಬೋದು, ಆಪೂಸು ಅಥವಾ ವಿವಿಧ ಅಪ್ಪೆಮಿಡಿಗಳು ನಮ್ಮಲ್ಲಿ ತುಂಬ, ಅಂದರೆ ಕೆಲವು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಮದರ್ ಗಿಡಗಳು ಇದೆ. ಈಗ ಹೆಚ್ಚಿನ ನಾವು ಮದರ್ ತಾಯಿ ಮರವನ್ನು ಹೇಗೆ ಸೆಲೆಕ್ಟ್ ಮಾಡ್ತಿದ್ವಿ ಅಂದರೆ ಉತ್ತಮ ರೈತರಲ್ಲಿ ಇಳುವರಿ ಬರುವಂಥ ಒಳ್ಳೆ ಮರಗಳಿಂದ ರೈತರಿಂದನೇ ನಾವು ಪಡೆದು ಇಲ್ಲಿ ಕಸಿಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಕೆಲವೊಂದು ಕಡಿಮೆ ಪ್ರಮಾಣದ ಗಿಡಗಳು ಮಾತ್ರ ಇದೆ, ಆಪೂಸು ಮತ್ತು ಮಲ್ಲಿಕಾ ಇದು ಮಾತ್ರ ಇದೆ. ಅಪ್ಪೆ ಗಿಡಗಳನ್ನು ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಇಲ್ಲೇ ಅಭಿವೃದ್ಧಿಪಡಿಸಿ ನಮ್ಮ ಗಿಡಗಳಿಂದನೇ ತಾಯಿ ಮರವನ್ನು ಆಯ್ಕೆ ಮಾಡ್ತೇವೆ. ಈ ಮಾವಿನಲ್ಲಿ ಆದರೆ ಈಗ ಸಯನ್ ಆಯ್ಕೆ ಹೇಗೆ? ಸಯನ್ ಹೇಗಿರಬೇಕಂದ್ರೆ ಅದು 1 ವರ್ಷ ಬೆಳೆದಿದ್ದಾಗಿರಬೇಕು. ಈಗ ಒಂದು ಚಿಗುರು ಬಂದಮೇಲೆ ಏನಾಗಿರ್ತದೆ ಅಂದರೆ ಅದು ಸಂಪೂರ್ಣವಾಗಿ ಬಲಿತು 1 ವರ್ಷ ಆದಮೇಲೆ ಅದು ಸಯನಿಗೆ ಯೋಗ್ಯ ಆಗಿರ್ತದೆ, ಅದರಲ್ಲಿ ಚಿಗುರುವ ಪ್ರಮಾಣವನ್ನು ಜಾಸ್ತಿ ಇರ್ತದೆ. ಒಂದ್ಸರಿ ಈಗ ಮಾವಿನ ಬಗ್ಗೆ ಹೇಳಿದ್ರಿ ಅಥವಾ ಹಲಸಾಗ್ಬೋದು ಅಥವಾ ಬೇರೆ ಗಿಡಗಳಾಗ್ಬೋದು, ಕಸಿ ಕಟ್ಟಿದ ನಂತರ ಅದರ ಯಶಸ್ಸು ಯಾವುದರ ಮೇಲೆ ನಿರ್ಧಾರವಾಗ್ತದೆ? ಕಸಿ ಕಟ್ಟಿದ ಮೇಲೆ ಅದಕ್ಕೇನಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಫಂಗಸ್ ಇರ್ಬೋದು, ಶಿಲೀಂಧ್ರ ರೋಗ ಅದಕ್ಕೆ ಅಟ್ಯಾಕ್ ಆಗಬಾರ್ದು. ಶಿಲೀಂಧ್ರ ರೋಗ ಅಟ್ಯಾಕ್ ಆದರೆ ಅದು ಡೈಬ್ಯಾಕ್ ಅಂತ ಹೇಳ್ತೀವಿ, ಅದು ಸಯಾನು ಸಾಯಲಿಕ್ಕೆ ಸಾಧ್ಯತೆ ಇರ್ತದೆ. ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು, ಅಂದರೆ ಹೆಚ್ಚು ನೀರು ಬೇಕಾಗುವುದಿಲ್ಲ, ಕಡಿಮೆ ನೀರು ಇದ್ದರೆ ಒಣಗುವ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ಅದು ತೇವಾಂಶವನ್ನು ಕಾಪಾಡಬೇಕು. ಕಸಿಯನ್ನು ಕಟ್ಟಿದ ಮೇಲೆ ಅದು ಮೇಲ್ಗಡೆ ಏನು ಇರ್ತೀವಿ ಪೆಪ್ಸಿ ಕ್ಯಾಪ್ ಅಂತ ಹಾಕಿರ್ತೀವಿ, ಅದು ಹಾಕೋ ಉದ್ದೇಶ ಏನಂದರೆ ಒಳಗಡೆ ಒಂದು ಮೈಕ್ರೋ ಕ್ಲೈಮೇಟ್ ತೇವಾಂಶ ಏನಿದೆ ಅದು 90% ಅಷ್ಟು ತೇವಾಂಶ ಇದ್ದರೆ ಬೇಗನೆ ಅದು ಚಿಗುರು ಹೊಡಿಲಿಕ್ಕೆ ಸಾಧ್ಯ ಇರ್ತದೆ. ಇದು ಮುಖ್ಯವಾದ ಅಂಶ ಆಗಿರ್ತದೆ. ಆಮೇಲೆ ಈಗ ನರ್ಸರಿಯಲ್ಲಿ ನೀರಿನ ಒಂದು ನಿರ್ವಹಣೆ ಮಾಡುವಂಥದ್ದು ಮತ್ತು ಪೋಷಕಾಂಶ ಕೀಟ ರೋಗಗಳ ನಿರ್ವಹಣೆ ಮಾಡುವಂಥದ್ದು ಸ್ವಲ್ಪ ವಿವರವಾಗಿ ಹೇಳಿ. ಈಗ ನೀರಿನ ನಿರ್ವಹಣೆ ಅಂದರೆ ನರ್ಸರಿ ಗಿಡಗಳಲ್ಲಿ ಅದರ ಒಂದು ಬೇರು ಏನಿದೆ ಈ ನರ್ಸರಿ ಕವರ್ ಒಳಗಡೆ ಅಷ್ಟೇ ಇರೋದ್ರಿಂದ ಪ್ರತಿದಿನ ಅಥವಾ ದಿನಕ್ಕೆ 2 ಬಾರಿ ಬೇಸಿಗೆಯಲ್ಲಿ ನೀರು ಕೊಡೋದು ಅವಶ್ಯಕ ಆಗಿರ್ತದೆ. ಹಾಗೆ ರೋಗ ಮತ್ತು ಕೀಟ ನಿಯಂತ್ರಣ ಮಾಡಲಿಕ್ಕೆ ಅದೇನು ಒಂದು ಚಿಗುರು ಬರುವಾಗ ಅದಕ್ಕೆ ಸಿಂಪಡಣೆ ಮಾಡೋದು ಅವಶ್ಯಕ ಆಗಿರ್ತದೆ. ನಾವು ಮುಖ್ಯವಾಗಿ ಈಗ ಸೀಡ್ ಟ್ರೀಟ್ಮೆಂಟ್ ಆಗಿ ಬೆವಿಸ್ಟಿನ್ ಅದನ್ನ ಯೂಸ್ ಮಾಡ್ತೇವೆ, ಹಾಗೂ ಸಾವಯವ ವಿಧಾನದಲ್ಲಿ ನಾವೇನಿರ್ಬೋದು ಸಗಣಿ ಮತ್ತು ಗಂಜಲದ್ದು ಬೀಜಾಮೃತವನ್ನು ಸಹ ಮಾಡ್ತೇವೆ. ಹಾಗೂ ಇಲ್ಲಿ ಕೆಲವೊಂದು ಶಿಲೀಂಧ್ರ ನಾಶಕಗಳು ಏನಿರ್ಬೋದು, ಹೆಚ್ಚಾಗಿ ಇಲ್ಲಿ ಕೊಳೆ ರೋಗ ಅನ್ನೋದು ಜಾಸ್ತಿ ಬರ್ತದೆ, ಅದಕ್ಕೆ ಕಾಪರಾಕ್ಸಿಕ್ಲೋರೈಡ್ ಏನಂತ ಹೇಳ್ತೇವೆ ಶಿಲೀಂಧ್ರ ನಾಶಕ, ಅದನ್ನ ಸಹ ಯೂಸ್ ಮಾಡ್ತೇವೆ. ಈಗ ನೀರು ಅಥವಾ ಮಳೆಗಾಲದಲ್ಲಿ ಈಗ ಶೇಡ್ ನೆಟ್ ಹಾಕಿದ್ರು ಕೂಡ ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿ ಬುಡಕೊಳಿಯುವಂತ ಒಂದು ಸಮಸ್ಯೆ ಬರುವುದಿಲ್ವಾ? ಈಗ ನರ್ಸರಿಯಲ್ಲಿ ಶೇಡ್ ನೆಟ್ ಅಲ್ಲಿ ಏನು ಗಿಡವನ್ನು ಅಭಿವೃದ್ಧಿಪಡಿಸೋದಾದ್ರೆ ಈ ಪಾಲಿ ಬ್ಯಾಗ್ ಏನಿರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇದಿರಬೇಕು, ರಂಧ್ರಗಳಿರುವಂತೆ ನೋಡ್ಕೊಳ್ಬೇಕು. ಆದರೆ 2-3 ರಂಧ್ರ ಇಟ್ಟರೆ ಅದು ನೀರು ಮಳೆಗಾಲದಲ್ಲಿ ನೀರು ಬಿದ್ದರೂ ಸಹ ಬೇರಿನಲ್ಲಿ ನೀರು ನಿಂತು ಅದು ಕೊಳೆಯುವ ಪ್ರಮಾಣ ಇರೋದಿಲ್ಲ. ಅದನ್ನ ನಾವು ವಿಶೇಷವಾಗಿ ನರ್ಸರಿ ಬ್ಯಾಗಲ್ಲಿ ಸಾಕಷ್ಟು ರಂಧ್ರ ಇದೆ ಅಂತೇಳಿ ನೋಡಬೇಕಾಗ್ತದೆ. ಈಗ ಮೀಲಿ ಬಗ್ ಆಗ್ಬೋದು ಅಥವಾ ಥ್ರಿಪ್ಸ್ ಆಗ್ಬೋದು ಇಂಥ ಸಮಸ್ಯೆ ಬರ್ತದೆ? ಈ ಥರ ಸಮಸ್ಯೆ ಇದೆ, ಅದು ಹೆಚ್ಚಾಗಿ ಚಳಿಗಾಲದಲ್ಲಿ ಜಾಸ್ತಿ ಇದೆ, ಮಳೆಗಾಲದಲ್ಲಿ ಇದರ ಬಾಧೆ ಸ್ವಲ್ಪ ಕಡಿಮೆ. ಅದಕ್ಕೇನು ಮಾಡ್ತೇವೆ ನಾವು ಮುಂಜಾಗ್ರತಾ ಕ್ರಮವಾಗಿ ಬೇವಿನ ಒಂದು ಕೀಟನಾಶಕ ಏನಿದೆ ಅದನ್ನ 5 ml 1 ಲೀಟರ್ ನೀರಿಗೆ ಸ್ವಲ್ಪ ಶಾಂಪೂವನ್ನು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಮೀಲಿ ಬಗ್ಗು ಈ ಥರ ಏನು ರಸ ಇರುವ ಕೀಟವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಬೇರೆ ಬೇರೆ ತಳಿಯ ಮಾವಿನ ಗಿಡ ಆಗ್ಬೋದು, ಹಲಸು ಗಿಡ ಆಗ್ಬೋದು ಅಥವಾ ಬೇರೆ ಬೇರೆ ಗಿಡಗಳಾಗ್ಬೋದು, ಇವುಗಳನ್ನು ನಿರ್ವಹಣೆ ಮಾಡ್ತಾ ಇದ್ರಿ. ಇಲ್ಲಿ ದಾಖಲಾತಿಗಳು ಅಥವಾ ದಾಖಲೆ ಒಂದು ನಿರ್ವಹಣೆ ಮಾಡುವಂಥದ್ದು ಹೇಗೆ? ದಾಖಲಾತಿ ಅಂದರೆ ಪ್ರತಿ ವರ್ಷ ನಮಗೆ ಇಲಾಖೆಯಿಂದ ಇಷ್ಟು ಗಿಡಗಳನ್ನು ನೀವು ಪ್ರೊಡಕ್ಷನ್ ಮಾಡಬೇಕಂತೇಳಿ ಒಂದು ಗುರಿಯನ್ನು ನೀಡಿರ್ತಾರೆ. ಅದೇ ಪ್ರಕಾರ ನಾವು ಅಷ್ಟು ಗಿಡಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಮಾರಾಟವನ್ನು ಮಾಡಿ ನಾವು ಒಂದು ರಿಜಿಸ್ಟ್ರಲ್ಲಿ ಮಾಡಿ ಅದನ್ನ ಸರ್ಕಾರಕ್ಕೆ ನಾವು ಏನಿದೆ ಆ ಗಿಡಗಳ ಮಾರಾಟ ಮಾಡಿ ಅದು ಮೊತ್ತವನ್ನು ಸಹ ನಾವು ಸರ್ಕಾರಕ್ಕೆ ಭರಿಸ್ತೇವೆ. ನಾವು ಗಿಡವನ್ನು ಮಾಡಲಿಕ್ಕೆ ಇಲಾಖೆಯಿಂದ ನಮಗೆ ನಿಗದಿಪಡಿಸಿದ ಒಂದು SR ರೇಟ್ ಪ್ರಕಾರ ನಮಗೆ ಖರ್ಚು ನೀಡಲಾಗ್ತದೆ, ಅದನ್ನ ನಾವು ಮಾರಾಟ ಮಾಡಿ ಅದನ್ನ ಇಲಾಖೆಗೆ ಲಾಭವನ್ನು ನಾವು ಇಲ್ಲಿ ತುಂಬಬೇಕಾಗ್ತದೆ. ಇದರ ವಿಲೇವಾರಿ ಎಲ್ಲ ಹೇಗೀಗ ರೈತರು ನೇರವಾಗಿ ಇಲಾಖೆಗಳಿಗೆ ಅರ್ಜಿ ಹಾಕಿ ಗಿಡವನ್ನು ಪಡೆಯುವಂತಹದ್ದು ಅಥವಾ ಖಾಸಗಿಯಾಗಿ ಬಂದು ಇಲ್ಲಿಂದ ನೇರವಾಗಿ ಪಡ್ಕೊಂಡು ಹೋಗ್ಬೋದಾ, ಹೇಗಿದು? ಇಲ್ಲಿ ಯಾವುದೇ ಅರ್ಜಿ ಹಾಕುವ ಕ್ರಮ ಇಲ್ಲ, ರೈತರು ನೇರವಾಗಿ ಭೇಟಿ ಮಾಡಿ ಅವರಿಗೆ ಬೇಕಾದ ಗಿಡವನ್ನು ಅವರೇ ಆಯ್ಕೆ ಮಾಡಿ ಇಲ್ಲಿ ತಗೊಂಡೋಗ್ಲಿಕ್ಕೆ ಅವಕಾಶ ಇದೆ. ಇನ್ನು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನದಲ್ಲಿ ಏನಾದರೂ ಅರ್ಜಿ ಇದ್ದರೆ ಅವರು ಅರ್ಜಿ ನೀಡಿ ಅವರಿಗೆ ತೋಟಗಾರಿಕೆ ಇಲಾಖೆ ಸಹಾಯಧನ ಮಂಜೂರಾಗಿದ್ದರೆ ಅವರಿಗೆ ಉಚಿತವಾಗಿ ಗಿಡವನ್ನು ಇಲ್ಲಿಂದ ಒಯ್ತಾರೆ. ಇಲ್ಲವಾದಲ್ಲಿ ಅದು ಈಗ ಒಂದೊಂದು ಗಿಡಕ್ಕೆ ಒಂದೊಂದು ರೇಟ್ ಇದೆ, ನಮ್ಮ ಇಲಾಖೆಯ ಮಾರಾಟ ದರ, ಅದರ ಪ್ರಕಾರವಾಗಿ ಅವರು ಇಲ್ಲಿಂದ ಯಾರು ಬೇಕಾದರೂ ಖರೀದಿ ಮಾಡಬಹುದು. ಇದು ಯಾವುದೇ ಇದು ಇರೋದಿಲ್ಲ. ಈಗ ಕಾಳುಮೆಣಸಿನಲ್ಲಿ ಕೂಡ ಕಸಿ ಗಿಡದ ಅಭಿವೃದ್ಧಿ ಏನಾದ್ರು ಮಾಡ್ತಾ ಇದ್ದೀರಾ? ಕಾಳುಮೆಣಸಲ್ಲೂ ಸಹ ಈಗಿನ ಒಂದು ಸಂದರ್ಭದಲ್ಲಿ ಹೆಚ್ಚು ಒಂದು ಕೊಳೆ ರೋಗ ಮತ್ತೆ ಏನಿದೆ ಸೊರಗು ರೋಗ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ಕಸಿ ಕಾಳುಮೆಣಸಿನ ಗಿಡವನ್ನ ಕೇಳ್ತಿದ್ದಾರೆ. ಅದಕ್ಕೆ ಹಿಪ್ಪಲಿ ಗಿಡಕ್ಕೆ ಕಸಿ ಮಾಡಿ ನಾವು ಪಣಿಯೂರು ಹಾಗೂ ಮಲ್ಲಿಗೆ ಸರ ವಿವಿಧ ವೆರೈಟಿಯನ್ನು ನಾವು ಸಹ ಇಲ್ಲಿ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ತೋಟಗಾರಿಕೆ ಅಂದ ತಕ್ಷಣ ಆ ತರಕಾರಿ ಬಗ್ಗೆ ಆಗ್ಬೋದು, ಹೂವಿನ ಬಗ್ಗೆ ಆಗ್ಬೋದು ಜನರಿಗೆ ಆಸಕ್ತಿ ಇರ್ತದೆ. ಅಂತಹ ಗಿಡಗಳು ಅಥವಾ ಬೀಜಗಳು ಇಲ್ಲಿ ಲಭ್ಯ ಇದೆಯಾ? ಇಲ್ಲಿ ಹೂವಿನ ಗಿಡಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ. ಹೆಚ್ಚಾಗಿ ನಾವು ತೋಟ ಅಭಿವೃದ್ಧಿ ಮಾಡುವಂಥ ಅಡಿಕೆ, ತೆಂಗು, ಕಾಳುಮೆಣಸು, ಅಂತರ ಬೆಳೆಗಳು, ಬೇರೆ ಬೇರೆ ಮಸಾಲೆ ಸಾಂಬಾರು ಪದಾರ್ಥಗಳು ಆ ಥರ ಮಾಡ್ತಿದ್ದೇವೆ. ಹೂವಿನ ಗಿಡಗಳು ಹೇಗೆ ಅಂದರೆ ಇಲ್ಲಿ ಬೇಡಿಕೆ ಕಡಿಮೆ. ಈಗ ಜನ ಬಂದರೂ ಸಹ ಒಂದು ಎರಡು ಕೇಳ್ತಾರೆ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ಬೇಡಿಕೆ ಇದೆ ಅದರ ಪ್ರಕಾರವಾಗಿ ಮಾಡ್ತೇವೆ. ಇಲ್ಲಿ ಮತ್ತೆ ಮಲೆನಾಡು ಪ್ರದೇಶ ಆಗಿದ್ದರಿಂದ ಹೂವಿನ ಬೆಳೆ ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಯುವ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಬೇಡಿಕೆಗೆ ತಕ್ಕಾಗೆ ಇಲ್ಲಿ ಯಾವುದು ಒಂದು ಬೇಡಿಕೆ ಇದೆ ಅದರ ಪ್ರಕಾರವಾಗಿ ನಾವು ಗಿಡವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಪುಷ್ಪ ಕೃಷಿಗೆ ಏನಾದರೂ ರೈತರು ಒಲವು ತೋರಿಸಿದಲ್ಲಿ ಅದರ ಒಂದು ನರ್ಸರಿಯನ್ನು ಸಹ ಇಲ್ಲಿ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಸಾಮಾನ್ಯವಾಗಿ ಹೇಳುವಂಥ ಒಂದು ಮಾತಿದೆ. ಹಾಗಾಗಿ ಈ ಆರೋಗ್ಯವಂತ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯವಾಗ್ತದೆ ಮತ್ತು ಇದರಲ್ಲಿ ಪೋಷಕಾಂಶದ ನಿರ್ವಹಣೆ ಎಷ್ಟರ ಮಟ್ಟಿಗೆ ಅಗತ್ಯ? ಅದು ನೀವೇನು ಹೇಳಿದರೆ ಅದು ಬಹಳ ಮುಖ್ಯವಾಗಿದೆ. ನಾವೀಗ ಉತ್ತಮವಾಗಿ ಇಳುವರಿಯನ್ನು ಪಡಿಬೇಕಂದ್ರೆ ಮೊದಲನೇ ಒಂದು ಕ್ರಮ ಅಂದರೆ ಗಿಡಗಳ ಆಯ್ಕೆ, ಒಂದು ಸಸಿಗಳ ಆಯ್ಕೆಯನ್ನು ಸರಿಯಾಗಿ ಮಾಡಬೇಕು. ಯಾಕೆಂದರೆ ಒಂದು ಹಣ್ಣಿನ ಗಿಡ ಇರ್ಬೋದು, ಅದು ಯಾವ ಒಂದು ತಳಿ ಇದೆ, ಅದರ ಒಂದು ಮಾನದಂಡ ಏನು, ಅದು ಬೇರೆ ಬೇರೆ ಒಂದು ಕ್ಲೈಮೇಟಿಗೆ ಯಾವ ರೀತಿ ಅದು ಫಲವನ್ನು ಬರ್ತದೆ ಅದನ್ನು ಮೊದಲೇ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ಒಂದು ಸಲ ನೀವು ಗಿಡವನ್ನು ನೆಟ್ಟರೆ ಅದರ ಫಲವನ್ನು ನೀವು 30-40 ವರ್ಷ ಅದನ್ನ ನೀವು ಏನಂದರೆ ಅದನ್ನು ಬೇಕಾಗಿರ್ತದೆ. ಹಾಗಾಗಿ ನೀವು ಉತ್ತಮವಾದ ಜಾತಿಯ ಗಿಡವನ್ನು, ಉತ್ತಮ ತಳಿಯನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗ್ತದೆ. ಎಷ್ಟು ಸರಿ ಕಸಿ ಗಿಡಗಳನ್ನು ದುಡ್ಡು ಕೊಟ್ಟು ತಗೊಂಡು ಹೋಗಿ ನೆಡ್ತಾರೆ, ನೆಟ್ಟ ನಂತರ 10 ನೆಟ್ಟದ್ರಲ್ಲಿ 3 ಸತ್ತು ಹೋಯ್ತು, 4 ಸತ್ತು ಹೋಯ್ತು ಅಂತ ಹೇಳುವಂತ ಒಂದು ಪ್ರವೃತ್ತಿ ಕೂಡ ಇರ್ತದೆ. ಈ ಸತ್ತು ಹೋಗುವುದಕ್ಕೆ ಕಾರಣ ಏನು ಮತ್ತು ಈ ಗಿಡಗಳನ್ನ ಸರಿಯಾದ ನಾಟಿ ಕ್ರಮ ಹೇಗೆ? ಇಲ್ಲಿಂದ ಒಯ್ದಂತ ಗಿಡಗಳು ಹೇಗೆ ಮಾಡ್ತಾರೆ ಅಂದ್ರೆ, ಕೆಲವೊಬ್ರು ಮಳೆಗಾಲದಲ್ಲಿ ನಾಟಿ ಮಾಡಿ ಅದಕ್ಕೆ ಬೇಸಿಗೆ ಬಂದ ತಕ್ಷಣ ನೀರೇ ಹಾಕೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಗಿಡವನ್ನು ನೆಡುವಾಗ ಮುಖ್ಯವಾಗಿ ಕಸಿ ಗಿಡ ಏನಿರ್ತದೆ, ಗೇರು ಮತ್ತು ಮಾವಿನ ಗಿಡ ನೆಡುವಾಗ ಗುಂಡಿಯನ್ನು ಸಾಕಷ್ಟು ಆಳವಾಗಿ 2-3 ಅಡಿ ಆಳವಾಗಿ ತೋಡಿ ಮೇಲ್ಮಣ್ಣು ಮತ್ತೆ ಗೊಬ್ಬರವನ್ನು ಮಿಶ್ರಣ ಮಾಡಿ ನಾಟಿ ಮಾಡಿದಲ್ಲಿ ಏನಾಗ್ತದೆ, ಅದು ನರ್ಸರಿ ಬ್ಯಾಗಿನಿಂದ ನೀವು ನೆಟ್ಟಾಗ ಅದು ಬೇರಿನ ಬೇರೊಡೆಯುವ ಪ್ರಮಾಣ ಕಡಿಮೆ ಇರ್ತದೆ. ಈಗ ನೇರವಾಗಿ ಬೀಜ ಹಾಕಿದರೆ ಅದರ ಬೇರುಗಳು ಆಳವಾಗಿ ಹೋಗಿರ್ತದೆ, ಇದು ಸಾಕಷ್ಟು ಆಳವಾಗಿ ಹೋಗಿರುವುದಿಲ್ಲ. ಇದು ಆಳವಾಗಿ ಬೇರು ಹೋಗಲಿಕ್ಕೆ ಸಮಯ ಹಿಡಿಯೋದ್ರಿಂದ ಏನಂದರೆ ಮಣ್ಣು ಲೂಸ್ ಆಗಿರಬೇಕು. ನೀವು 2-3 ಅಡಿ ತೋಡಿ ಅದಕ್ಕೆ ಒಂದು ಲೂಸ್ ಮಣ್ಣನ್ನು ಹಾಕಿ ನೆಟ್ಟಲ್ಲಿ ಇದು ಸಾಯುವ ಸಾಧ್ಯತೆ ಕಡಿಮೆ. ಹಾಗೆ ನೆಟ್ಟ ನಂತರ ನೀವು ಆಧಾರ ಕೋಲನ್ನು ನೀಡಬೇಕು. ಮತ್ತು ಅದು ಪ್ಲಾಸ್ಟಿಕ್ ಟೇಪ್ ಏನು ಕಟ್ಟಿದ್ರೆ ಕಸಿ ಗಿಡಗಳಲ್ಲಿ ಅದನ್ನ ನೀವು ನೆಟ್ಟು ಒಂದು 3-4 ತಿಂಗಳಲ್ಲಿ ಆ ಟೇಪ್ ಇದೆ ನಿಧಾನವಾಗಿ ತೆಗಿಬೇಕಾಗ್ತದೆ. ಮತ್ತೇನಂದರೆ ಬೇಸಿಗೆಯಲ್ಲಿ ನೀವು ವಾರಕ್ಕೆ 2 ನೀರನ್ನು ಹಾಕಬೇಕಾಗ್ತದೆ. ನೀವು ಒಂದು 2-3 ವರ್ಷ ಅದನ್ನು ಸಾಕಿದಲ್ಲಿ ಆಮೇಲೆ ಅದಕ್ಕೆ ಯಾವುದೇ ರೀತಿಯ ನೀವು ವಿಶೇಷ ಒಂದು ನಿಗಾ ಬೇಕಾಗುವುದಿಲ್ಲ. ಮತ್ತೇನಂದರೆ ನೀವು ಕಸಿಯನ್ನು ನಾಟಿ ಮಾಡುವಾಗ ಕಸಿಯ ಭಾಗವನ್ನು ಅದು ಗಾಳಿಯಲ್ಲೇ ಇರಬೇಕು, ಮಣ್ಣಿನ ಒಳಗಡೆ ಹೋಗಬಾರ್ದು. ನೀವು ಏನು ನೆಡ್ತೀರಿ ಈ ಪ್ಲಾಸ್ಟಿಕ್ ಕವರು ಅಂದರೆ ಬ್ಯಾಗ್, ನರ್ಸರಿ ಬ್ಯಾಗಿನ ಲೆವೆಲ್ಗೆ ನೀವು ಗುಂಡಿ ಮಾಡಿ ನೆಡಬೇಕು. ಹಾಗೂ ಈ ಕಸಿ ಕಟ್ಟಿದ ಭಾಗ ಅದು ಮಣ್ಣಿನಿಂದ ಮೇಲೆ ಇರಬೇಕು. ಅದು ಮಣ್ಣಿನಲ್ಲೇ ಇದ್ದರೆ ಅದು ರೋಗಕ್ಕೆ ಬಾಧೆ ಆಗುವಂಥ ಸಾಧ್ಯತೆ ಇರ್ತದೆ. ಬಹಳ ಸಂತೋಷ ಶ್ರೀರಾಮ್ ನರಸಿಂಹ ಹೆಗಡೆಯವರೇ. ತೋಟಗಾರಿಕಾ ತರಬೇತಿ ಕೇಂದ್ರ ಹೊಸೂರು ಸಿದ್ದಾಪುರ ಇಲ್ಲಿ ನೀಡುವಂಥ ಒಂದು ತರಬೇತಿ ಮತ್ತು ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಸಮಗ್ರವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ತೋಟಗಾರಿಕೆ ತರಬೇತಿ ಮತ್ತು ನರ್ಸರಿ ನಿರ್ವಹಣೆ ಸಿದ್ದಾಪುರ ಹೊಸೂರು ತೋಟಗಾರಿಕೆ ತರಬೇತಿ ಕೇಂದ್ರದ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀರಾಮ ನರಸಿಂಹ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಧುಕ್ರಾಂತಿ ಏಕ ನಯ ಯುಗ ಕಾ ಆಗಾಜ್. ಮಧುಕ್ರಾಂತಿ ವಿಕಾಸ್ ಕೆ ನಯ ರಾಸ್ತೆ ಖೋಲ್ ರಹೀ ಹೈ, ಮಧುಮಕ್ಕಿ ಬಾಲಕೋ ಕೆ ಜೀವನ್ ಸ್ತರ್ ಕೋ ಬೆಹತರ್ ಬನಾ ರಹೀ ಹೈ, ಸಾಥ್ ಹೀ ಪೂರಿ ದುನಿಯಾ ಮೇ ಶಹದ್ ಕೆ ಕ್ಷೇತ್ರ ಮೇ ಭಾರತ್ ಕೋ ಏಕ ನಯ ಪಹಚಾನ್ ದಿಲಾ ರಹೀ ಹೈ. ಭಾರತ್ ಸರ್ಕಾರ ಮಧುಮಕ್ಕಿ ಬಾಲಕೋ ಕಿ ಆಯ ಕೋ ಬಢಾನೆ ಔರ್ ಉನ್ಹೇ ಆತ್ಮನಿರ್ಭರ್.

ನಮಸ್ಕಾರ ಡಾಕ್ಟರ್ ರೂಪಾ ಅವರು. ನಮಸ್ತೆ ಸರ್. ಈ ಜೇನು ಸಾಕಾಣಿಕೆ ಅಂತೀವಿ, ಒಂದು ನೈಸರ್ಗಿಕವಾಗಿ ತಾವೇ ಗೂಡು ಕಟ್ಟಿ ವಾಸ ಮಾಡ್ತಿರ್ತವೆ, ಬದುಕ್ತಾ ಇರ್ತವೆ. ಎರಡನೇದ್ದು ನಾವು ಪೆಟ್ಟಿಗೆ ತಂದಿಟ್ಟು ಸಾಕಾಣಿಕೆ ಮಾಡ್ತಾ ಇರ್ತೀವಿ. ಏನು ಸಾಧ್ಯತೆಗಳು ಏನು ಇದಾವ ಇಲ್ಲಿ ಇನ್ನು ಹೆಚ್ಚಿನ ಮಾಡಲಿಕ್ಕೆ ಏನು ಎಂದು? ಸರ್, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದ್ರೆ ಮುಂಚೆಯಿಂದನೂ ಕೂಡ ಇಲ್ಲಿ ಪ್ರಕೃತಿನೇ ಜೇನು ಸಾಕಾಣಿಕೆಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಬೇರೆ ಜಿಲ್ಲೆಗಳಿಗೆಲ್ಲ ಹೋಲಿಸಿ ನೋಡಿದ್ರೆ ಇಲ್ಲಿ ರೈತರು ಬೆಳೆಗಳಿಗೆ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದಾಗಿರ್ಬೋದು ಅದೆಲ್ಲ ತುಂಬಾ ಕಡಿಮೆ ಇರೋದ್ರಿಂದ, ಮತ್ತೆ ಮೊದಲೇ ಹೇಳ್ದಂಗೆ ಇಲ್ಲಿ ಸಾಕಷ್ಟು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುಮಾರಷ್ಟು ಗಿಡ ಮರಗಳು ಮತ್ತೆ ಜೇನು ಕೃಷಿಗೆ ಅನುಕೂಲವಾಗಿರ್ತಕ್ಕಂತಹ ಗಿಡ ಮರಗಳು ನಮ್ಮಲ್ಲಿ ಇರೋದ್ರಿಂದ ಸೊ ಇಲ್ಲಿ ಜೇನು ಸಾಕಾಣಿಕೆ ನೈಸರ್ಗಿಕವಾಗಿಯೂ ಇದೆ, ಮತ್ತೆ ರೈತರು ಕೂಡ ಜೇನು ಸಾಕಾಣಿಕೆ ಬಗ್ಗೆ ಜೇನಿನ ಬಗ್ಗೆ ಅದರದ ಸಾಕಷ್ಟು ಅರಿವಿದೆ. ಅದಕ್ಕೆ ಜೇನಿನಿಂದ ಏನು ಪ್ರಕೃತಿಗೆ ವರದಾನ ಇದೆ, ಮತ್ತೆ ಮನುಷ್ಯನಿಗೆ ಏನು ಉಪಯೋಗ ಆಗುತ್ತೆ, ಬೆಳೆಗಳ ಮೇಲೆ ಇಳುವರಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಕುರಿತಾಗೂ ಕೂಡ ಇಲ್ಲಿ ಜನರಿಗೆ ಸಾಕಷ್ಟು ತಿಳುವಳಿಕೆ ಇದೆ. ಹಾಗಾಗಿ ನಾವು ಕೃತಕವಾಗಿ ಸಾಕಾಣಿಕೆ ಮಾಡಬೇಕಂದ್ರೆ ಅಲ್ಲಿ ಸಾಧ್ಯತೆಗಳು ಇದಾವ? ಹಾ ಸರ್, ತುಂಬಾ ಸಾಧ್ಯತೆಗಳು ಈ ಭಾಗದಲ್ಲಿ ಇದೆ. ಇಲ್ಲಿ ಜನರು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ಬಾರಿ ನಾವು ರೈತರ ತಾಕುಗಳಿಗೆಲ್ಲ ಭೇಟಿ ನೀಡಿದಾಗ ಅವರು ತಮ್ಮ ಅಡಿಕೆ, ಬಾಳೆ, ತೆಂಗು, ಅದರೊಟ್ಟಿಗೆ ಭತ್ತ, ಹೈನುಗಾರಿಕೆ, ಅದರೊಟ್ಟಿಗೆ ಜೇನು ಕೃಷಿನೂ ಕೂಡ ಅವ್ರದ್ದೊಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರ ಹತ್ರನೂ ಜೇನು ಇಲ್ಲ ಅಂತ ಇಲ್ಲ, ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದಾದ್ರೂ ಅವರು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣ ಘಟ್ಟದ ಮೇಲ್ಭಾಗ ಮತ್ತೆ ಕರಾವಳಿ ಅಂತ ನಮ್ಗೆ ನೆನಪಾಗುತ್ತೆ. ಸೊ ಎರಡೂ ಕಡೆನೂ ಕೂಡ ನಾವು ನೋಡಿದೀವಿ, ಎಲ್ಲರ ಹತ್ರನೂ ಕೂಡ ಸ್ವಲ್ಪ ಜೇನು ಕೃಷಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹಳಿಯಾಳ ಭಾಗದಲ್ಲಿ, ಸ್ವಲ್ಪ ಮುಂಡಗೋಡು ಭಾಗದಲ್ಲಿ ಕಡಿಮೆ ಅಂತ ಹೇಳೋದ್ ಬಿಟ್ರೆ ಉಳಿದ ಎಲ್ಲಾ ತಾಲೂಕುಗಳಲ್ಲಿನೂ, ಈಗ 11 ತಾಲೂಕುಗಳಲ್ಲಿ ಸುಮಾರು ಒಂದು 9 ತಾಲೂಕುಗಳಲ್ಲಿನೂ ಕೂಡ ನಾವು ಎಲ್ಲ ಕಡೆನೂ ಕೂಡ ಜೇನು ಕೃಷಿಯನ್ನ ನಾವು ಕಾಣಬಹುದು. ಜೇನು ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಹೇಗಿರಬೇಕು ಮತ್ತೆ ಯಾರಿಗೆ ಸಾಧ್ಯತೆ ಇದೆ? ಜೇನು ಸಾಕಾಣಿಕೆಯನ್ನ ಈಗ ನಮ್ಮಲ್ಲಿ ನಾವು ಹೇಳ್ತೀವಿ, ನಿರುದ್ಯೋಗಿ ಯುವಕರು ಆಗಿರ್ಬೋದು ಅಥವಾ ಯಾರಿಗೆ ಜಮೀನಿಲ್ಲ, ಕೃಷಿ ಜಮೀನಿಲ್ಲ, ಅವರೂ ಕೂಡ ತಮ್ಮ ಮನೆ ಬದಿಗೆ ಸ್ವಲ್ಪ ಪೆಟ್ಟಿಗೆಗಳನ್ನು ಇಟ್ಕೊಂಡ್ಬಿಟ್ಟು ಮಾಡಬಹುದು ಅಂತ ಹೇಳಿ. ಈ ಭಾಗದಲ್ಲಿ ತುಂಬಾ ಅವಕಾಶಗಳಿದೆ ಸರ್. ಯಾಕಂತಂದ್ರೆ ಇಲ್ಲಿ ಪರಿಸರದಲ್ಲಿ ಏನಾಗುತ್ತೆ, ನಾವು ಪ್ರತಿ ಸಲ ಜೇನು ಕೃಷಿ ಸ್ಟಾರ್ಟ್ ಮಾಡುವಾಗ ಒಳ್ಳೆ ಪರಿಸರ ಇರಬೇಕು, ಧೂಳು ರೋಡ್ ಸೈಡ್ ಅಥವಾ ಯಾವುದೇ ಇದರಿಂದ ದೂರ ಇರಬೇಕು, ಯಾಕಂದ್ರೆ ಅದಕ್ಕೆ ಧೂಳು ಮಲಿನ ಮುಕ್ತ ಆಗಿರಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ಸದ್ದು ಗದ್ದಲಗಳು ಜಾಸ್ತಿ ಇರಬಾರದು ಅಂತ ಪ್ರದೇಶ ನೋಡಿದ್ರೆ ತುಂಬಾ ಒಂದು ಒಳ್ಳೆಯ ವಾತಾವರಣ ಅಂತಾನೆ ಹೇಳ್ಬೋದು ಈ ಉತ್ತರ ಕನ್ನಡ ಜಿಲ್ಲೆ. ಮತ್ತೆ ಇಲ್ಲಿನೂ ಕೂಡ ರೈತರಿಗೆ ತಮ್ಮ ಮಣ್ಣಿನ ಬಗ್ಗೆ ಆಗಿರ್ಬೋದು, ಗಾಳಿ ನೀರು ಇದ್ರ ಬಗ್ಗೆ ಸಾಕಷ್ಟು ಅರಿವಿದೆ. ಸೊ ಅದರದ್ದು ಕಲುಷಿತ ಆಗಬಾರದು ಅಂತ ಹೇಳಿ ಅವರು ಕೂಡ ಆದಷ್ಟು ಕಡಿಮೆ ಕೀಟನಾಶಕ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಶಿಲೀಂದ್ರನಾಶಕಗಳಾಗಿರ್ಬೋದು ಅವನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ. ಹೀಗಾಗಿ ಏನಾಗಿದೆ, ಇಲ್ಲಿ ಜೇನು ಕೃಷಿ ಒಂದು ಪೂರಕ ಕೃಷಿ ಅಥವಾ ತೋಟಗಾರಿಕೆಗೆ ಒಂದು ಪೂರಕ ಕೃಷಿ ಅಂತಾನೆ ಹೇಳ್ಬೋದು. ಮತ್ತೆ ನಾವು ಇಲ್ಲಿ ನೋಡಿದ ಹಾಗೆ ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿ ಇಲ್ಲೆಲ್ಲ ಏನಾಗ್ತಿದೆ ಅಂತಂದ್ರೆ ಅಂಟವಾಳಕಾಯಿ ಅಂತ, ಅಟ್ಲಕಾಯಿ ಅಂತ ಈ ಭಾಗದಲ್ಲಿ ರೈತರು ಅಂತಾರೆ, ಅದಕ್ಕೆಲ್ಲ ತುಂಬಾ ಬೇಡಿಕೆ ಇದೆ. ಇಲ್ಲಿ ಜೇನುತುಪ್ಪದ ಮತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ರೈತರು ತಾಲೂಕಾ ಮಟ್ಟದಲ್ಲಿನೂ ಕೂಡ ಜೇನು ಸಾಕುವವರ ಸಹಕಾರಿ ಸಂಘಗಳನ್ನೆಲ್ಲ ತುಂಬಾ ಮಾಡ್ಕೊಂಡಿದ್ದಾರೆ. ಇದರಿಂದನೂ ಕೂಡ ಏನಾಗಿದೆ ಅಂದ್ರೆ ಅವ್ರದೇ ಒಂದು ಒಕ್ಕೂಟ, ಇಲ್ಲಿ ನಾವು ವಿಜ್ಞಾನಿಗಳು ಹೇಳೋದಕ್ಕಿಂತ ಮುಂಚೆನೆ ರೈತರಲ್ಲೇ ಕೂಡ ಒಂದು ಸಹಕಾರಿ ಸಂಘ, ಹೆಂಗೆ ಕೃಷಿಗೆ ಮತ್ತೆ ತೋಟಗಾರಿಕೆಗೆ ಇದನ್ನು, ಅದೇ ತರನಾಗಿ ಜೇನುಗೂ ಕೂಡ ಇಲ್ಲಿ ಸಹಕಾರಿ ಸಂಘಗಳು ಸಾಕಷ್ಟು ಇದಾವೆ. ಏನೇನು ಪರಿಕರಗಳು ಬೇಕು ಜೇನು ಸಾಕಾಣಿಕೆ ಮಾಡಲು? ಮೊಟ್ಟ ಮೊದಲನೇದಾಗಿ ರೈತರು ಜೇನು ಯಾರು ಸಾಕಾಣಿಕೆ ಮಾಡ್ತಾ ಇದಾರೋ ಅವ್ರ ಬಳಿ ಸ್ವಲ್ಪ ಮೊದಲು ಹೋಗ್ಬೇಕು ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಅವರು ನೋಡ್ಕೊಂಡು ಬರಬೇಕು, ಹೌದಪ್ಪ ಯಾರೋ ಇಲ್ಲಿ ಸುಮಾರಷ್ಟು ಇಲಾಖೆಗಳಲ್ಲಿ ಸಬ್ಸಿಡಿಯಲ್ಲಿ ಜೇನು ಪೆಟ್ಟಿಗೆಗಳನ್ನೆಲ್ಲ ವಿತರಣೆ ಮಾಡ್ತಾ ಇರ್ತಾರೆ, ಜೇನು ಗೂಡುಗಳನ್ನು ಕೊಡ್ತಾರೆ, ಆದರೂ ಕೂಡ ಜೇನಿನ ಬಗ್ಗೆ ನಮ್ಗೆ ಅರಿವು ಇಲ್ಲ ಅಂತಂದ್ರೆ ಅದನ್ನ ಮಾಡೋದು ಒಂದೊಂದ್ಸರ್ತಿ ನಮ್ಗೆ ನಿರ್ವಹಣೆ ಮಾಡಲು ಕೂಡ ತುಂಬಾ ಕಷ್ಟ ಆಗ್ತದೆ. ಸೊ ಹೀಗಾಗಿ ಪ್ರಗತಿಪರ ಸ್ವಲ್ಪ ಜೇನು ಕೃಷಿಕರನ್ನ ಭೇಟಿಯಾಗಿ ಅವರು ಯಾವ ತರ ಗೂಡುಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ ಅಥವಾ ಅವರ ಅನುಭವಗಳನ್ನ ತಿಳ್ಕೊಂಡು ಬಂದು ಮತ್ತೆ ಒಂದು ಜೇನು ತರಬೇತಿಗಳನ್ನು ಕೂಡ ಇವರು ಭಾಗವಹಿಸಿ ಸ್ವಲ್ಪ ಮಾಹಿತಿಯನ್ನ ಬೇಸಿಕ್ಸ್ ಅಂತ ನಾವೇನ್ ಹೇಳ್ತೀವಿ ಆ ಮಾಹಿತಿಯನ್ನ ಜೇನು ಕೃಷಿಕರು ಮೊದಲನೇದಾಗಿ ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ಜೇನು ಕೃಷಿ ಮಾಡುವಾಗ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತಿಳ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆ. ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಯಾವ್ದು ಹೂ ಬಿಡುತ್ತದೆ ಅಂತ ತಿಳ್ಕೊಳ್ಬೇಕು, ಹೂವಿಲ್ಲದ ಕಾಲದಲ್ಲಿ ಜೇನುಗಳಿಗೆ ಆಹಾರವನ್ನ ಹೇಗೆ ಒದಗಿಸಬೇಕು, ಕೃತಕ ಆಹಾರ ಸಕ್ಕರೆ ಪಾಕವನ್ನ ಯಾವ ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಮತ್ತೆ ಅಷ್ಟೇ ತರನಾಗಿ ಹೂ ಇರತಕ್ಕಂತ ಗಿಡಗಳನ್ನು ಕೂಡ ಯಾವ ತರ ಬೆಳೆಸಬೇಕು ಅನ್ನೋದ್ರ ಕುರಿತಾಗಿ ಅರಿವಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಜೇನು ಪೆಟ್ಟಿಗೆಗಳು ರೈತರಿಗೆ ಬೇಕು. ಅಲ್ಲಿ ಮೊದಲೇದಾಗಿ ಇವರು ಮಿನಿಮಮ್ ಅಂತಂದ್ರೆ ಒಂದು 5-10 ಪೆಟ್ಟಿಗೆಯಿಂದನು ಕೂಡ ಇವರು ರೈತರು ಜೇನು ಸಾಕಾಣಿಕೆಯನ್ನ ಶುರು ಮಾಡಬಹುದು. ಆ ಪೆಟ್ಟಿಗೆಯನ್ನು ಕೃಷಿ ಅಥವಾ ತೋಟಗಾರಿಕಾ ಇಲಾಖೆ ಅಥವಾ ಅರಣ್ಯ ಇಲಾಖೆಯಲ್ಲಿ ಸುಮಾರಷ್ಟು ಇಲಾಖೆಯಲ್ಲಿ ಯಾವ್ದಾದ್ರು ಒಂದು ಸ್ಕೀಮ್ ಅಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇರ್ತಾರೆ. ಸೊ ರೈತರು ಅಂತ ಕಡೆಯಿಂದ ಪಡ್ಕೊಳ್ಳೋದನ್ನು ಕೂಡ ತುಂಬಾ ಅನುಕೂಲ ಅಂತಾನೆ ಹೇಳ್ಬಹುದು. ತುಂಬಾ ಕಡಿಮೆ ದರದಲ್ಲಿನೂ ಕೂಡ ಅವರು ಕೊಡ್ತಾರೆ, ಸಬ್ಸಿಡಿಯನ್ನು ಒಂದ್ಸರ್ತಿ ಪೂರ್ತಿ ಸಬ್ಸಿಡಿಯಲ್ಲೂ ಕೂಡ ಕೊಡ್ತಾ ಇದಾರೆ. ಸೊ ಅಂತ ಕಡೆಯಿಂದ ಪಡ್ಕೊಳ್ಬಹುದು. ಅಥವಾ ಹೊರಗಡೆನು ಕೂಡ ನಾನು ನೋಡ್ದಂಗೆ ಸುಮಾರು 1,500 ರಿಂದ 2,000 ವರೆಗೂ ಕೂಡ ಪೆಟ್ಟಿಗೆಗಳು ಸಿಗ್ತಾ ಇದೆ. ಪೆಟ್ಟಿಗೆ ಅಂದ ತಕ್ಷಣ ಅದಕ್ಕೆ ಕೆಳಗಕ್ಕೆ ಒಂದು ಬಾಟಮ್ ಬೋರ್ಡ್ ಅಂತ ಹೇಳ್ತೀವಿ, ಕೆಳಗಿನ ಫೌಂಡೇಶನ್ ತರ, ಅದ್ರ ಮೇಲ್ಗಡೆ ಎರಡು ಬ್ರೂಡ್ ಚೇಂಬರ್ ಮತ್ತೆ ಹನಿ ಚೇಂಬರ್. ಬ್ರೂಡ್ ಅಂದ್ರೆ ಸಂಸಾರ ಕೋಣೆ ಮತ್ತೆ ಜೇನುತುಪ್ಪದ ಕೋಣೆ ಅಂತ ಒಂದ್ ಜೇನು ಕೋಣೆ ಅಂತ ಇರ್ತದೆ. ಸೊ ಅದ್ರ ಮೇಲಿನ ಮುಚ್ಚಳ ಮತ್ತೆ ಒಳಗಡೆ ಒಂದು 4 ಅಥವಾ 6 ಫ್ರೇಮ್ಸ್, ಈ ತರ ಎರಡು ಕಡೆ ಅಷ್ಟು ಫ್ರೇಮ್ಸ್ ಅನ್ನ ಕೊಡ್ತಾರೆ. ಸೊ ನಮಗೆ ಒಂದ್ ಇಷ್ಟು ಜೇನು ಪೆಟ್ಟಿಗೆ ಆಯ್ತು, ನಮ್ಗೆ ಅದಕ್ಕೊಂದು ಸ್ಟ್ಯಾಂಡ್ ಬೇಕು, ಯಾಕಂದ್ರೆ ಇರುವೆಗಳು ಅಥವಾ ಯಾವ್ದೇ ಇದು ಅದಕ್ಕೆ ಬಾಧೆ ಇರದೇ ಇರ್ಲಿ ಅಂತ ಹೇಳಿ. ನಾವು ಜೇನು ಸ್ಟ್ಯಾಂಡ್ಗೆ ಕಬ್ಬಿಣದ್ದು ಅಂತಲ್ಲ, ಅಥವಾ ಸಿಮೆಂಟ್ ಇಂದು ಮಾಡ್ಕೊಳ್ಬಹುದು, ಕಟ್ಟಿಗೆದು ಮಾಡ್ಕೊಳ್ಬಹುದು, ಅಥವಾ ಯಾವ್ದಾದ್ರು ಇದ್ರ ಮೇಲೆ ಇಟ್ಕೋಬಹುದು. ಅದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇರುವೆಗಳು ಸುತ್ತಮುತ್ತಲ ಬರದೇ ಇರತಕ್ಕಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಮತ್ತೆ ನಮಗೆ ಒಳ್ಳೆ ರೋಗರಹಿತ ಅಥವಾ ರೋಗ ಮುಕ್ತ ಅಂತಾನೆ ಹೇಳ್ಬಹುದು. ಅಥವಾ ಒಂದೊಂದ್ಸರ್ತಿ ಏನಾಗುತ್ತೆ, ಜೇನಿಗೆ ಪ್ರಮುಖವಾದ ಶತ್ರುಗಳು ವ್ಯಾಕ್ಸ್ ಮಾತ್ ಅಂತ ಹೇಳ್ತೀವಿ, ಮೇಣದ ಪತಂಗ ಅಂತ ಹೇಳಿ, ಅಂತ ಪತಂಗದ ಬಾಧೆ ಇರದಂತಹ ಒಳ್ಳೆ ಗುಣಮಟ್ಟದ ಪಡೆನ ನಾವು ಹುಡ್ಕೊಂಡ್ಬಿಟ್ಟು ನಾವು ತರಬೇಕಾಗ್ತದೆ. ನ್ಯಾಚುರಲ್ ಆಗಿ ನಿಮಗೆ ಒಂದ್ ವೇಳೆ ಹಿಡಿಲಿಕ್ಕೆ ಬರ್ತಿತ್ತು ಅಂತಾದ್ರೆ ನ್ಯಾಚುರಲ್ ಆಗಿ ನೀವು ತಂದನ ಜೇನು ಪೆಟ್ಟಿಗೆಗೆ ನೀವು ವರ್ಗಾಯಿಸ್ಕೊಳ್ಬಹುದು. ಅಥವಾ ಪ್ರಗತಿಪರ ಜೇನು ಕೃಷಿಕರು ಈ ಸಿರ್ಸಿ ಭಾಗದಲ್ಲಿ ಆಗಿರ್ಬೋದು, ಸಿರ್ಸಿ ಸಿದ್ದಾಪುರ್ ಯಲ್ಲಾಪುರ್ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ತುಂಬಾ ರೈತರ ಹತ್ರ ನಿಮಗೆ ಸಿಗ್ತವೆ ಜೇನು ಸಿಗ್ತದೆ. ಪಡೆನ ಡಿವೈಡ್ ಮಾಡೋ ಟೈಮ್ ಅಲ್ಲಿ ಅಥವಾ ಅದನ್ನ ಬೇರ್ಪಡಿಸಿದ ಡಿವೈಡ್ ಮಾಡೋ ಟೈಮ್ ಅಲ್ಲಿ ನಾವು ಅದನ್ನು ಹೋದ್ರೆ ನಿಮ್ಗೆ ಅಥವಾ ಜೇನು ಕೃಷಿಕರಿಗೆ ಅಥವಾ ಜೇನು ಸಾಕಾಣಿಕೆ ಜೇನು ಸಾಕುವರ ಸಹಕಾರಿ ಸಂಘಗಳಿದಾವೆ, ಅವರಲ್ಲಿಗೆ ಹೋದ್ರೆ ನಿಮ್ಗೆ ಇಷ್ಟು ನಮಗೆ ಕಾಲೋನಿ ಬೇಕು ಅಂತ ಕೇಳಿದ್ರೆ ಅವರು ನಮಗೆ ಒದಗಿಸಿ ಕೊಡ್ತಾರೆ. ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಮಗೆ ಒಂದು ಕಾಲೋನಿ ಸ್ಟ್ಯಾಂಡ್ ಎಲ್ಲ ಸೇರಿದ್ರೆ ಒಂದು 4,500-5,000 ಖರ್ಚು ಬರ್ತದೆ. ಮಳೆಗಾಲ ಇದೆ, ಚಳಿಗಾಲ ಇದೆ, ಬೇಸಿಗೆ ಕಾಲ ಇದೆ, ಈ ಕಾಲದಲ್ಲಿ ನಿರ್ವಹಣೆನು ಬಹಳ ಮುಖ್ಯ ಅಲ್ಲ? ತುಂಬಾ ಸರಿಯಾದ ಪ್ರಶ್ನೆ ಸರ್. ಯಾಕಂತಂದ್ರೆ ಬೇರೆ ಬೇರೆ ಕಾಲದಲ್ಲಿ ನಾವು ಅದರ ಅನುಕೂಲಕ್ಕೆ ತಕ್ಕಂಗೆ ನಾವು ಆ ತರನ ಜೇನು ಗೂಡುಗಳನ್ನ ನಿರ್ವಹಣೆ ಮಾಡಬೇಕು. ಈಗ ನಾವು ಹೇಗೆ ಮಳೆಗಾಲ ಬಂದ ತಕ್ಷಣ ರೈನ್ ಕೋಟ್ ಎಲ್ಲ ಹಿಡ್ಕೊಳ್ತೀವೋ ಅದೇ ತರನಾಗಿನೂ ಕೂಡ ಜೇನು ಗೂಡುಗಳಿಗೂ ಕೂಡ ಮಳೆಗಾಲ ಬಂದ ತಕ್ಷಣ ಪೆಟ್ಟಿಗೆ ಮೇಲೆ ಮುಚ್ಚುವಂತ ವ್ಯವಸ್ಥೆ ಬೇಕು. ತಡಪೋಲಾಗಿರ್ಬೋದು ಅಥವಾ ಯಾವ್ದು ಅಡಿಕೆ ದಬ್ಬೆನೋ ಅದನ್ನು ಮುಚ್ಚಬೇಕು. ಅಥವಾ ನಮಗೆ ಒಂದ್ ವೇಳೆ ಸಾಧ್ಯತೆ ಇದ್ರೆ ಮನೆ ಬದಿ ಏನಾದ್ರೂ ಅಥವಾ ಎಲ್ಲಿ ಮಳೆ ನೀರು ಅದಕ್ಕೆ ಜೋರಾಗಿ ಗಾಳಿ ಬೀಳಂಗಿಲ್ಲೋ ಅಂತ ಪ್ರದೇಶಗಳಲ್ಲಿ ಆ ಪೆಟ್ಟಿಗೆಗಳನ್ನು ನಾವು ಬೇಕಾದ್ರೆ ಸ್ಥಳಾಂತರಗೊಳಿಸಿ ಕೂಡ ಇಡಬಹುದು. ಮತ್ತೆ ಮಳೆಗಾಲದಲ್ಲಿ ಜೇನು ಹುಳುಗಳಿಗೆ ಕೀಟಗಳ ಕಾಟ ತುಂಬಾ ಇದೆ. ಕೀಟಗಳು ಅಂದ್ರೆ ಅದಕ್ಕೆ ಜೇನು ಹುಳುಗಳಿಗೂ ಕೂಡ ಅದರದೇ ಆದ ಶತ್ರುಗಳು ಇದಾವೆ. ಅದರಲ್ಲಿ ಕಡಜ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಆ ಕಡಜ ಏನ್ ಮಾಡುತ್ತಪ್ಪ ಅಂತಂದ್ರೆ ಜೇನು ಗೂಡಿನ ಹತ್ರನೇ ಇದ್ಬಿಟ್ಟು ಕೆಲಸಗಾರ ಜೇನುಗಳು ಹೊರಗಡೆ ಹೋಗಿ ಪರಾಗ ಮತ್ತೆ ಮಕರಂದ ತರ ಟೈಮಲ್ಲಿ ಏನು ಹೊರಗೆ ಹೋಗ್ತಿರ್ತಾವಲ್ಲ ಅಂತ ಸಂದರ್ಭದಲ್ಲಿ ಜೇನು ದ್ವಾರ ಇದರಿಂದನೇ ಅದು ಹಿಡಿದು ತಿಂತಾ ಇರ್ತದೆ. ಸೊ ಹಿಂಗಾಗಿ ಆ ವ್ಯಾಸ್ಪನ್ನ ಗೂಡನ್ನ ಪತ್ತೆ ಹಚ್ಚಿ ಅದನ್ನ ನಾಶ ಮಾಡುವಂತಹದ್ದು ಬಹಳಷ್ಟು ಪ್ರಾಮುಖ್ಯತೆ ವಹಿಸುತ್ತದೆ. ಅಷ್ಟೇ ಅಲ್ಲದೆ ಮತ್ತೊಂದಾಗಿ ಹೇಳಿದ್ರೆ ಪ್ರಮುಖ ಕೀಟ ಮೇಣದ ಚಿಟ್ಟೆ ಅಂತ ಹೇಳಿ ವ್ಯಾಕ್ಸ್ ಮಾತ್ ಅಂತ ನಾವೇನ್ ಹೇಳಿದ್ವಿ. ಸೊ ಈ ವ್ಯಾಕ್ಸ್ ಮಾತ್ ಅನ್ನು ಕೂಡ ನಾವು ಕಾಲಕಾಲಕ್ಕೆ ಪರಿಶೀಲನೆ ಮಾಡ್ತಾನೆ ಇರಬೇಕು. ಇದು ಯಾವುದೇ ಕಾಲ ಆಗಿರ್ಬೋದು, ಮಳೆಗಾಲ ಅಥವಾ ಚಳಿಗಾಲ. ಸೊ ವಾರಕ್ಕೊಂದ್ಸಲತಿ ಆದ್ರೂ ನಾವು ಪೆಟ್ಟಿಗೆಯನ್ನ ತೆಗೆದು ಏನಾದರೂ ಬಿರುಕುಗಳಿದ್ರೆ ಅವುಗಳನ್ನ ನಾವು ಮುಚ್ಚತಾ ಇರಬೇಕು. ಮತ್ತೆ ಏನಾದ್ರೂ ಸಂಧಿಗೊಂದಿಗಳಲ್ಲಿ ಚಾಕು ಎಲ್ಲ ಹಾಕಿ ಇದ್ರ ಮೇಣದ ಪತಂಗದ ಮೊಟ್ಟೆಗಳು ಏನಾದ್ರು ಇತ್ತು ಅಥವಾ ಹಳೆ ಎರಿಗಳು ಏನಾದ್ರು ಉಳಿದಿತ್ತು ಅಂತಾದ್ರೆ ಅವುಗಳನ್ನ ತೆಗೆದು ಸುಟ್ಟು ಹಾಕುವಂತ ಕೆಲಸ, ಅಥವಾ ಏನಾದ್ರು ಖಾಲಿ ಫ್ರೇಮ್ಗಳಿತ್ತು ಅಂತಂದ್ರೆ ಅದನ್ನ ಫಾರ್ಮಲಿನ್ ದ್ರಾವಣದಲ್ಲಿ ಅದ್ದಿ ಅವನ ಬಿಸಿಲಿಗೆ ಒಣಗಿಸಿ ಇಡುವಂತ ಕೆಲಸಗಳನ್ನ ನಾವು ಇಲ್ಲಿ ಮಾಡಬೇಕು. ಮತ್ತೆ ಮಳೆಗಾಲದಲ್ಲಿ ಈಗ ಜೇನು ಹುಳುಗಳಿಗೆ ಹೊರಗಡೆ ಆಹಾರದ ಅಭಾವನೂ ಕೂಡ ತುಂಬಾ ಇರ್ತದೆ. ಅಂತ ಸಂದರ್ಭದಲ್ಲಿ ಸಕ್ಕರೆ ಪಾಕದ ಕೃತಕ ಆಹಾರವನ್ನ ನಾವಿಲ್ಲಿ ತಯಾರಿಸಿ ಕೊಡಬೇಕಾಗ್ತದೆ. ಮತ್ತೆ ಚಳಿಗಾಲದ ಟೈಮಲ್ಲಿ ಅಂತಂದ್ರೆ ಹೂ ಬಿಡೋ ಸಂದರ್ಭದಲ್ಲಿ ಅವಕ್ಕೇನು ಅಂತ ಇದು ಇರೋದಿಲ್ಲ. ಸೊ ಆ ಟೈಮಲ್ಲಿ ಅವಾಗ ಅವು ಎಷ್ಟು ತುಂಬಾ ಹೆಚ್ಚಿಗೆ ಇದರಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಒಂದೊಂದ್ಸರ್ತಿ 2 ಸೂಪರ್ ಅನ್ನಾದ್ರೂ ನಾವು ಕೊಡ್ಬೇಕು. ಯಾಕಂತಂದ್ರೆ ಅವಾಗ ಜೇನು ತುಪ್ಪ ಬೇಗ ಬೇಗನೆ ಕಲೆಕ್ಷನ್ ಆಗ್ತಾ ಇರೋದ್ರಿಂದ ಸೊ 2 ನಾವು ಇಲ್ಲಿ ಒಂದೊಂದ್ಸರ್ತಿ ಸೂಪರ್ ಅನ್ನ ಕೊಡ್ಬೇಕು. ಅಥವಾ ಸೂಪರ್ ಅಂತ ಅಂದ್ರೆ ಇದು ಹನಿ ಕಲೆಕ್ಷನ್ ಚೇಂಬರ್ಸ್ ಇರೋದು, ಆಕ್ಚುಲಿ ಸೂಪರ್ ಚೇಂಬರ್ ಅಂತ ನಾವ್ ಹೇಳ್ತೀವಿ. ಸೊ ಜೇನು ಕೋಣೆ ಅಂತ ಹೇಳ್ತೀವಿ ಅದಕ್ಕೆ, ಸೂಪರ್ ಚೇಂಬರ್ ಅಥವಾ ಜೇನು ಕೋಣೆ ಅಂತ ಹೇಳ್ತೀವಿ. ಹೇಳ್ತೀವಿ. ಸೊ ಅಲ್ಲಿನೂ ಕೂಡ ನಾವು ಎರಡನ್ನು ಇಡ್ತಾರೆ, ನಾವು ನೋಡ್ಬೋದು ಯಾವಾಗ ಹೂವಿನ ನಮಗೆ ಲಭ್ಯತೆ ತುಂಬಾ ಇದೆ. ಈಗ ಜೇನು ನೊಣಗಳನ್ನು ಕೂಡ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಿಹೇವಿಯರ್ ಅಥವಾ ನಡವಳಿಕೆ ಇದೆ ಅಂತ ಹೇಳ್ಬೋದು. ಈಗ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಈಗ ಅಂಟುವಾಳ ಹೂ ಬಿಟ್ಟಿದೆ ಅಂತಂದ್ರೆ ಸುಮಾರು ನಮಗೆ 60% ಅಷ್ಟಾದ್ರೂ ನಮಗೆ ನಮ್ಗೆ ಏನು ಅವು ಮಕರಂದವನ್ನ ಅಥವಾ ಪರಾಗವನ್ನ ತಗೊಡ್ತಾವೋ ಅದರಲ್ಲಿ 60% ಅಷ್ಟಾದ್ರೂ ಇದು ಅಂಟುವಾಳ ಕಾಯ್ದೆ ಇರ್ತದೆ. ಸೊ ಮತ್ತೊಂದು 40% ಬೇರೆ ಇದ್ರು ಕೂಡ ರೈತರು ಅದನ್ನ ಅಂಟುವಾಳ ಕಾಯ್ದೆ ಹನಿ ಅಂತ ಮಾರಾಟ ಮಾಡ್ತಾರೆ. ಈಗ ಹನಿನಲ್ಲಿನೂ ಕೂಡ ನಾವೆಲ್ಲ ನೋಡಿರ್ಬೋದು ಒಂದೇ ತರದ ಹನಿ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಈ ಭಾಗದಲ್ಲಿ ನಮಗೆ ಆಯಾ ಕಾಲಕ್ಕೆ ತಕ್ಕಂಗೆ ಆಯಾ ಮರಗಳಿಗೆ ತಕ್ಕಂಗೆ ಸಪರೇಟ್ ಸಪರೇಟ್ ಆಗಿ ಹನಿ ಸಿಗುತ್ತೆ. ಅಂಟುವಾಳ ಕಾಯಿ ಹನಿ ಮತ್ತೆ ಗುರ್ಕೆ ಹೂವಿನ ಅಂತ ಹೇಳ್ಬಿಟ್ಟು ಅದ್ರ ಹನಿ ಸಿಗುತ್ತೆ. ಮತ್ತೊಂದು ಟರ್ಮಿನೇಲಿಯಾ ಅಂತ ಹೇಳ್ತಾರೆ, ಬೇರೆ ಬೇರೆ ಹೀಗೆ ಬೇರೆ ಬೇರೆ ಮರದ್ದನ್ನು ಕೂಡ ಅದರದ್ದನ್ನು ಕೂಡ ಸ್ಪೆಸಿಫಿಕ್ ಆಗಿ ಅದ್ರ ಹನಿ ಸಿಗುತ್ತೆ. ಸೊ ಈ ಅಂಟುವಾಳ ಕಾಯಿ ಹನಿಗೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಬಾಳುತ್ತೆ. ಇದು ಮತ್ತೆ ಮೆಡಿಸಿನಲ್ ಅಲ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲೂ ಇದಕ್ಕೆ ಬಹಳಷ್ಟು ಮಹತ್ವ ಇದೆ. ಏನಿಲ್ಲ ಅಂತಂದ್ರೆ ಇದ್ರದ್ದು 1500 ರಿಂದ 2000 ರೂಪಾಯಿ ಕೆಜಿ ಇದೆ. ನಾರ್ಮಲ್ ನಮ್ಗೆ ಸಿಗೋದಾದ್ರೆ ನಮಗೆ 600 ರೂಪಾಯಿವರೆಗೂ, ಜಾಸ್ತಿ ಅಂತಂದ್ರೆ 600 ರೂಪಾಯಿವರೆಗೂ ಕೂಡ ಇಲ್ಲಿ ರೈತರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಅಂಟುವಾಳ ಕಾಯಿ ಜೇನುತುಪ್ಪಕ್ಕೆ ಸಾಕಷ್ಟು ನಮ್ಮಲ್ಲಿ ಬೇಡಿಕೆ ಇದೆ. ಒಂದು ಗೂಡು ಸಾಕಾಣಿಕೆ ಮಾಡಿದ ರೈತರು ಅಂದ್ರೆ ಎಷ್ಟು ಕಟಾವ್ ಮಾಡಬಹುದು, ಎಷ್ಟು ತುಪ್ಪ ಬರಬಹುದು? ಸರ್, ಈಗ ಒಂದು ನಾವು ಜೇನು ಪೆಟ್ಟಿಗೆಯನ್ನ ಇಟ್ಕೊಂಡ್ವಿ ಅಂತ ಆದ್ರೆ ಅದು ನಮ್ಮ ನಿರ್ವಹಣೆ ಮೇಲೆ ಅವಲಂಬನೆ ಆಗಿರುತ್ತೆ. ನಮಗೆ ಕಂಟಿನ್ಯೂಸ್ ಆಗಿ ಏನಾದ್ರು ಸಿಗ್ತಾ ಇತ್ತು ಅಂದ್ರೆ ಒಂದು ಜೇನುಗೂಡಿಂದ 10-15 ಕೆಜಿಯನ್ನಷ್ಟಾದ್ರೂ ನಾವು ಜೇನುತುಪ್ಪನ ನಾವಿಲ್ಲಿ ತೆಗಿಬಹುದು. ಹಾ, ಒಂದು ವರ್ಷದಲ್ಲಿ ತೆಗಿಬಹುದು ಸರ್, ತೆಗಿಬಹುದು. ಸುಮಾರಷ್ಟು ಜನ ಇಲ್ಲಿ ರೈತರು ತೆಗೆದಿದ್ದಾರೆ. ಎಸ್ಪೆಷಲಿ ಈ ಭಾಗದಲ್ಲಿ ಏನ್ ಮಾಡ್ತಾರೆ ಅಂತ ಆದ್ರೆ ರೈತರು ಮಳೆಗಾಲದಲ್ಲಿ ಅಷ್ಟು ಅವ್ರು ಉಪಯೋಗ ಮಾಡೋದಿಲ್ಲ, ಯಾಕಂದ್ರೆ ಮಳೆಗಾಲದಲ್ಲಿ ಜೇನು ಹುಳುಗಳಿಗೆ ಅವಕ್ಕೆ ಅದು ಜೇನುತುಪ್ಪ ಬೇಕಾಗ್ತಿರ್ತದೆ. ಸೊ ಹೀಗಾಗಿ ಅವರು ಅಷ್ಟು ಇದನ್ನ ಡಿಸ್ಟರ್ಬ್ ಮಾಡಲ್ಲ. ಸೊ ಏನು ಈಗ ಫೆಬ್ರವರಿ ಮಾರ್ಚ್ ಆ ತಿಂಗಳಲ್ಲಿ ತುಂಬಾ ಜೇನನ್ನ ತುಂಬಾ ಅವ್ರು ತೆಗಿತಾ ಇರ್ತಾರೆ. ನಾನು ನೋಡಿದೀನಿ, ಪ್ರತಿ ಒಂದು 15 ದಿವಸಕ್ಕೊಂದ್ಸರ್ತಿ ಜೇನು ಕೋಣೆ ತುಂಬಿದ್ದು ಉದಾಹರಣೆಗಳನ್ನ ನಾನು ನೋಡಿದೀನಿ. ಸೊ ಹೀಗಾಗಿ ಅದನ್ನ ಅವರು ತೆಗಿತಾ ಇರ್ತಾರೆ. ಕರಾವಳಿ ಭಾಗದಲ್ಲಿ ಹೇಳ್ಬೇಕಂದ್ರೆ ಅಂಕೋಲ ಭಾಗದಲ್ಲಿ ಕೂಡ ರೈತರ ಆವಿಷ್ಕಾರಗಳು ತುಂಬಾ ಚೆನ್ನಾಗಿದೆ. ನಾವು ಸುಮಾರಷ್ಟು ಕಡೆ ರೈತರ ತಾಕುಗಳಿಗೆ ಭೇಟಿ ಕೊಟ್ಟಾಗ ನೋಡಿದೀವಿ, ಇಲ್ಲಿ ಮಣ್ಣಿನ ಮಡಿಕೆಯಿಂದನೂ ಕೂಡ ಒಬ್ರು ಗುಣಗ ಅಂತ ಇದ್ದಾರೆ, ವಾಸುದೇವ್ ಗುಣಗ ಅಂತ ಅಂಕೋಲಾದಲ್ಲಿ. ಸೊ ಮಣ್ಣಿನ ಪೆಟ್ಟಿಗೆ ಮಾಡಿದ್ದಾರೆ. ಅವರು ಹೇಳೋದೇನಪ್ಪ ಅಂದ್ರೆ ಅವ್ರು ಆಕ್ಚುಲಿ ವೃತ್ತಿನಲ್ಲಿ ಒಂದು ಕುಂಬಾರಿಕೆ ಕೆಲಸನೂ ಕೂಡ ಅವ್ರಿಗೆ ಗೊತ್ತುಂಟು. ಸೊ ಅವ್ರು ಹೇಳೋದೇನಪ್ಪ ಅಂತಂದ್ರೆ ಈಗ ಕಟ್ಟಿಗೆಗೆಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ರೇಟ್ ತುಂಬಾ ಜಾಸ್ತಿ. ಸೊ ಒಂದೊಂದ್ಸರ್ತಿ ಎಷ್ಟು ಮರನೆಲ್ಲ ಅದಕ್ಕೆ ಕಡಿಬೇಕಾಗ್ತದೆ. ಹೊರಗಿಂದ ಪೆಟ್ಟಿಗೆ ಮಾತ್ರ ಮಡ್ಡದ್ದು ಜೇಡಿ ಮಣ್ಣಿನ ಮಾಡಿದ್ರೆ ಒಳಗಿನ ಫ್ರೇಮ್ಸ್ ಎಲ್ಲ ಕಟ್ಟಿಗೆದೇ ಇರುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಕರಾವಳಿ ಪ್ರದೇಶಕ್ಕೆ ಕಟ್ಟಿಗೆಕ್ಕಿಂತ ಮಣ್ಣಿಂದ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಬೇಸಿಗೆ ಕಾಲದಲ್ಲಿ ಜೇನು ಹುಳುಗಳು ಕೂಡ ಗೂಡು ಕೂಡ ತುಂಬಾ ತಂಪಾಗಿ ಇಟ್ಕೊಳ್ಬಹುದು ಅಂತೇಳಿ. ಬಟ್ ಅದ್ರ ಬಗ್ಗೆನೂ ಕೂಡ ನಾವು ಇನ್ನ ಸೈಂಟಿಫಿಕ್ ಆಗಿ ಇನ್ನ ಪರಿಶೀಲನೆ ಮಾಡಲಿಲ್ಲ. ಬಟ್ ಅವ್ರದ್ದು ಏನ್ ಐಡಿಯಾ ಇದೆ ಅಥವಾ ಅವ್ರದ್ದು ಏನು ಆವಿಷ್ಕಾರ, ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಬೇರೆ ಕಡೆನೂ ಕೂಡ ನೋಡಿದ್ವಿ, ಇವನ್ ಮಾರ್ಬಲ್ ಇಂದನೂ ಕೂಡ ವೇಸ್ಟ್ ಆಗಿದ್ದ ಮಾರ್ಬಲ್ ಅನ್ನು ಕೂಡ ಅದನ್ನು ಕೂಡ ಕೂಡಿಸಿ ಸಿದ್ದಾಪುರದಲ್ಲಿ ಒಬ್ರು ರೈತರು ಮಾಡಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ಬೇರೆ ಬೇರೆ ಮಣ್ಣಿನ ಮಡಿಕೆ ಎಲ್ಲಿ ಸಾಮಾನ್ಯವಾಗಿ ರೈತರು ಮಾಡೋದು ಏನಪ್ಪಾ ಅಂದ್ರೆ ಮಣ್ಣಿನ ಮಡಿಕೆನಲ್ಲಿ ಅದನ್ನ ಬಹಳಷ್ಟು ಕಡೆ ರೈತರು ಮಾಡ್ತಾರೆ. ಮತ್ತೆ ಇಲ್ಲಿ ಬರೀ ಹೆಜ್ಜೆನು ತೊಡವೆ ಜೇನು ಅಂತ ಅಷ್ಟೇ ಅಲ್ಲ, ಇಲ್ಲಿ ಮಿಶ್ರಿಗೂ ಕೂಡ ಸಾಕಷ್ಟು ಪ್ರಾಮುಖ್ಯತೆ ಇದೆ. ರೈತರಿಗೆ ಮಿಶ್ರಿ ಬಗ್ಗೆ ಸಾಕಷ್ಟು ಒಲವಿದೆ. ಮತ್ತೆ ಮಿಶ್ರಿ ಜೇನಿಗೂ ಕೂಡ ಅದು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅಂದ್ರೆ ಒಂದು ಗೂಡಿಂದ ನಮ್ಗೆ ಏನಿಲ್ಲ ಅಂದ್ರೆ ಒಂದು 500 ಗ್ರಾಮನು ಕೂಡ ನಮಗೆ ಸಿಗೋದಿಲ್ಲ. ಬಟ್ ಆದ್ರೆ ಅದಕ್ಕೆ ಆಯುರ್ವೇದದಲ್ಲಿ ತುಂಬಾ ಹೆಚ್ಚಿನ ಮಹತ್ವ ಇರೋದ್ರಿಂದ ಸೊ ಮಿಶ್ರಿ ಜೇನನ್ನು ಕೂಡ ಇಲ್ಲಿ ತುಂಬಾ ಜನರು ಬ್ಯಾಂಬೂ ಇದರಲ್ಲಿ ಬಿದಿರಿನ ಇದರಲ್ಲಿ ಸಾಕ್ತಾ ಇದ್ದಾರೆ. ಬಹಳಷ್ಟು ಕಡೆ ರೈತರ ಹತ್ರ ನಾವು ನೋಡಿದ್ದೇವೆ. ಒಳ್ಳೆಯದು ಡಾಕ್ಟರ್ ರೂಪಾ ಪಾಟೀಲ್ ರೇ, ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು ಒಟ್ಟಾರೆ ಈ ಜೇನು ಸಾಕಾಣಿಕೆ ಮತ್ತೆ ಅಲ್ಲಿರ್ತಕ್ಕಂಥ ಅನೇಕ ಕುತೂಹಲಕರ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಕಟ್ಟ ಕಡೆಯದಾಗಿ ಒಂದು ಹೇಳ್ಬೇಕಂತಿದ್ದೀನಿ, ಫೇಮಸ್ ವಿಜ್ಞಾನಿ ಒಬ್ರು ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಹೇಳಿದ್ದಾರೆ, ಈ ಒಂದು ವೇಳೆ ಏನಾದರೂ ಜೇನು ಹುಳುಗಳು ಈ ಭೂಮಿಯಿಂದ ನಾಶ ಆದರೆ ಮುಂದಿನ 4 ವರ್ಷಗಳಲ್ಲಿ ಮಾನವನು ಕೂಡ ಈ ಭೂಮಿ ಮೇಲೆ ಇರೋದು ತುಂಬಾ ಕಷ್ಟ ಸಾಧ್ಯ ಅಂತಲೂ ಕೂಡ ಹೇಳಿದ್ದಾರೆ. ಧನ್ಯವಾದ. ಜೇನು ಸಾಕಣೆ ಸಾಧ್ಯತೆ ಮತ್ತು ಸವಾಲುಗಳು. ಶಿರಸಿ ಕೃಷಿ ವಿಜ್ಞಾನ ಕೇಂದ್ರ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾರ್ಕಂಡೇಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಎಂಥ ಮಾನವ ಜನ್ಮ, ಏನ್ ಕೆಳಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ, ಎಂಥ ಮಾನವ ಜನ್ಮ. ಅಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಡ್ತೀರಪ್ಪ, ಇಂಥ ಜನ್ಮವೂ ಸಿಕ್ಕಿದೇನಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಗ ಬಿದ್ದು ಭ್ರಾಂತಿ ಸಂಸಾರಗ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡ್ತೀರಪ್ಪ, ಇಂಥ ಜನ್ಮವೂ ಸಿಕ್ಕಿದೇನಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಗ ಬಿದ್ದು ಭ್ರಾಂತಿ ಸಂಸಾರಗ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡ್ತೀರಪ್ಪ, ಇಂಥ ಜನ್ಮ.